ಶ್ರೀ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಶ್ರೀಶ್ವರಂ ಶಂಕರಾಚಾರ್ಯಂ ಕೇಶವಂ ಪಾದರಾಯಣಂ ಸೂತ್ರ ಪಾರ್ಶ್ವ ಕೃತೌ ವಂದೇ ಭಗವಂತೌ ಪುನಃ ಪುನಃ ಈಶ್ವರೋ ಗುರುರಾತ್ಮೇತಿ ಮೂರ್ತಿ ಭೇದ ವಿಭಾಗಿನೀ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಈಶ್ವರನನ್ನ ಅವಲಂಬಿಸಿಕೊಂಡು ಇದ್ದಂತಹ ಮಾಯಾ, ಏನು ಸ್ವಾಮಿ ಇದು ಮಾಯಾ? ಇದೇನು ಬಂಡೆನಾ? ಇದೇನು ವೃಕ್ಷನ? ಏನಿದು ಮಾಯಾ? ಆ ಮಾಯಾ ಶಬ್ದ ಉಲ್ಟಾ ಮಾಡಿಬಿಟ್ರಿ ಏನಾಗ್ತದೆ? ಏ ಮಾಯಾ ಯಮ ಮುಟ್ಟಬೇಕಲ್ಲ. ಯಾ ಮಾ ಸಂಸ್ಕೃತದಲ್ಲಿ ಯಾ ಅಂದ್ರೆ ಯಾವುದು, ಮಾ ಅಂದ್ರೆ ಇಲ್ಲ. ಯಾವುದು ಇಲ್ಲವೇ ಇಲ್ಲವೋ ಅದನ್ನು ಇದೆ ಅಂತ ತಗೊಂಡ್ರೆ ಅದಕ್ಕೆ ಮಾಯಾ ಅಂತ. ಇಲ್ಲದೇ ಇರುವಂತಹ ಹಾವನ್ನ ಇದೆ ಅಂತ ತಗೊಳ್ತೀವಿ ಮಾಯಾ. ಇಲ್ಲದೇ ಇರುವಂಥ ಕಳ್ಳನನ್ನು ಇದಾನೆ ಅಂತ ತಗೋತೀವಿ ಮಾಯಾ. ಇಲ್ಲದೇ ಇರುವ ನೀರನ್ನು ಇದೆ ಅಂತ ಅದರಿಂದ ಓಡೋಗ್ತೀವಿ ಮಾಯಾ. ಇಲ್ಲದೇ ಇರುವ ಸುಖವನ್ನು ಇದೆ ಅಂತ ಭ್ರಮಿಸ್ಕೋತೀವಿ ಮಾಯಾ. ಪೂರಾ ಪ್ರಪಂಚ ಎದುರೊಳಗಿದೆ ಮಾಯಾ. ಎಲ್ಲಿವರೆಗೂ ಅಜ್ಞಾನ ಇರ್ತದೆ ಅಲ್ಲಿವರೆಗೂ ಮಾಯೆಯ ಕ್ಲಚಸ್ ಹಿಡಿತ ತಪ್ಪದೆ. ಇನ್ಫ್ಯಾಕ್ಟ್ ಇದು ಮಾಯಾ ಸ್ತ್ರೀಲಿಂಗವೋ ಪುಲ್ಲಿಂಗೋ ಅಂತ ಕೇಳಿದ್ರೆ ಅದು ಸ್ತ್ರೀಲಿಂಗವೂ ಅಲ್ಲ, ಪುಲ್ಲಿಂಗವೂ ಅಲ್ಲ, ನಪುಂಸಕಲಿಂಗವೂ ಅಲ್ಲ. ಯಾಕಂದ್ರೆ ಇಲ್ಲವೇ ಇಲ್ಲ. ಎಲ್ಲಿ ಸಮಯ ಅಜ್ಞಾನ ಏನಿಲ್ಲ? ಯಾಕೆ ನೀವೆಲ್ಲ ವೇದಾಂತಿಗಳು ಅಜ್ಞಾನ ಕಳ್ಕೊಳ್ರಿ, ಅಜ್ಞಾನ ಕಳ್ಕೊಳ್ರಿ ನೋಡಿ. ನೀವು ಫಿಸಿಕ್ಸ್ ಅಜ್ಞಾನ ಕಳ್ಕೊಬೇಕಾದ್ರೆ ನಾವೇನಾದ್ರು ಹೇಳಿದ್ರೆ ಫಿಸಿಕ್ಸ್ ಅಜ್ಞಾನ ಕಳ್ಕೊತೀವಿ. ನೀವು ಥೀಸಿಸ್ ಬರ್ರಿ ಫಿಸಿಕ್ಸ್ ಅಜ್ಞಾನ, ನೀವು ಥೀಸಿಸ್ ಬರ್ದಿ ನೀವು ಕೆಮಿಸ್ಟ್ರಿ ಅಜ್ಞಾನ ಹೋಯ್ತು, ಮ್ಯಾಥ್ಸ್ ಅಜ್ಞಾನ ಹೋಯ್ತು. ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ರಿ, ಅದ್ರ ಬಗ್ಗೆ ಇದ್ದಂತಹ ಇನ್ನೊಬ್ಬರ ಬಗ್ಗೆ ಇದ್ದಂತಹ ಅಜ್ಞಾನ ಹೊರಟೋಯ್ತು. ಅದು ಯಾವುದನ್ನ ನಾವು ಒತ್ತಾಯ ಮಾಡಲಿಲ್ಲ. ಯಾಕೆ ಆ ಅಜ್ಞಾನ ಹೋದರೂ ಕೂಡ ನಿನ್ನ ಬಗೆಗಿರುವ ಅಜ್ಞಾನ ಇನ್ನೂ ಹಾಗೆ ಇರುತ್ತದೆ. ಅದಕ್ಕೆ ನಾ ಹೇಳಿದೆ, ಕಪ್ಪೆಯನ್ನು ತಿಳಿದ್ರೆ ಕಪ್ಪೆ ಆಗೋದಿಲ್ಲ, ಜಿರಳೆಯನ್ನು ತಿಳಿದ್ರೆ ಜಿರಳೆ ಆಗೋದಿಲ್ಲ, ಫಿಸಿಕ್ಸ್ ತಿಳಿದ್ರೆ ಫಿಸಿಕ್ಸ್ ಆಗೋದಿಲ್ಲ, ಕೆಮಿಸ್ಟ್ರಿ ತಿಳಿದ್ರೆ ರಿಟೈರ್ಡ್ ಕೆಮಿಸ್ಟ್ರಿ ಇರುತ್ತೆ ಅಷ್ಟೇ ವಿನಃ ನೀನು ಟಯರ್ಡ್ ಆಗಿಬಿಡ್ತೀಯ, ಸಾಕಪ್ಪ ಅಂತ ಹೇಳ್ಬಿಡ್ತೀಯ. ಆದರೆ ಈ ಜ್ಞಾನ ಹಾಗಲ್ಲ. ಯಾವ ಜ್ಞಾನವನ್ನು ಪಡೆದರೆ ಅದು ನಾನೇ ಆಗಿಬಿಡ್ತೇನೋ ಅದು ಆತ್ಮಜ್ಞಾನ. ನಿಮ್ಮ ತಿಳುವಳಿಕೆನ ರಿಲೇಟ್ ಮಾಡ್ರಿ. 10 ವರ್ಷ ರಾಮನನ್ನು ನೋಡ್ತಾ ಕೂತ್ಕೊಳ್ರಿ, ಯುಕ್ತಿಯಿಂದ ನೋಡಿದ್ದಾದರೆ ನಾನು ರಾಮ ಆಗೋದಿಲ್ಲ, ನಾನು ಎಂಥ ಪಾಪಿ ಇದ್ದೀನಿ ಅನ್ನೋದೇ ದಿವಸ ನೆನಪಾಗಿ ಶುರುವಾಗ್ತದೆ. ನೋಡ್ತಾ ನೋಡ್ತಾ ಅವನು ಕೈಗೊಳಗಿನ ಉಂಗುರ ನೋಡಿ ನಂದು ಒಂದು ಹಿಂಗ ಇತ್ತಲ್ಲ ಉಂಗುರ ಕಳ್ಕೊಂಡು ಬಿಟ್ನಲ್ಲ ಅಂತ ನೆನಪಾಗ್ತದೆ. ಜ್ಞಾನ ಆಗಿಲ್ವೋ? ಆಗಿದೆ. ಆದರೆ ನನ್ನ ಅಜ್ಞಾನಕ್ಕೆ ಪರಿಹಾರ ಮಾತ್ರ ಸಿಗಲ್ಲ. ಹೀಗಾಗಿ ಶಾಸ್ತ್ರ ಅಜ್ಞಾನವನ್ನು ಕಳ್ಕೋ, ಅಜ್ಞಾನವನ್ನು ಕಳ್ಕೋ, ಉಳಿದದ್ದನ್ನು ಪಡ್ಕೋಬೇಡಾದ್ರೆ ಬಿಡು, ಆದರೆ ಅಜ್ಞಾನ ಕಳ್ಕೋ. ಆದರೂ ಕೂಡ ನೀವು ವಾದ ಮಾಡ್ತೀಯ, ಇರಲಿ ಬಿಡ್ರಿ ಅಂತೀಯ. ಯಾಕೆ ನೀವು ಬೆನ್ನತ್ತೀರ ಅದ್ರ ಹಿಂದೆ? ನಾನು ಅಜ್ಞಾನಿ, ನಾ ಅಜ್ಞಾನಿ ಇರ್ತೀನಿ, ನೋ ಪ್ರಾಬ್ಲಮ್. ನಾವು ನಿನಗೆ ಇದನ್ನು ಕೂಡ ಬೆನ್ನತ್ತೋದಿಲ್ಲ ಅನ್ಲೆಸ್ ಅಂಟಿಲ್ ಯು ಬ್ರಿಂಗ್ ದಿ ಕಂಪ್ಲೇಂಟ್, ನನಗೆ ಹಂಗಾಗಿದೆ, ನನಗೆ ಹಿಂಗಾಗಿದೆ, ನೋವಾಗಿದೆ, ನನಗೆ ಡಿಸಪಾಯಿಂಟ್ಮೆಂಟ್ ಆಗಿದೆ, ಐ ಆಮ್ ಗೋಯಿಂಗ್ ಥ್ರೂ ಡಿಪ್ರೆಷನ್, ಅದು ಎಲ್ಲಿಂದ ಬರ್ತದೋ, ಯಾಕೆ ಬರ್ತದೋ, ಹೆಂಗೆ ಬರ್ತದೋ, ಅದು ಕೈ ಕಾಲು ಹೆಂಗವನೋ, ನಾಲ್ಕು ಕಾಲವನೋ, ಎಂಟು ಕಾಲವನೋ, ಶಕ್ತಿ ಪೀಡ ಮಿಲಿ ಪೀಡ ಅಂತ ಇರ್ತಾವ. ಈ ಡಿಪ್ರೆಷನ್ಗೆ ಯಾವ ಪೀಡಾನೋ ಗೊತ್ತಿಲ್ಲ, ಡಿಪ್ರೆಷನ್ ಇಟ್ಸ್ ಬಿಸ ಪೀಡ. ನಿನಗೆ ಕಂಪ್ಲೇಂಟ್ ಇಲ್ಲ ಅಂದ್ರೆ ನಾವು ನಿನಗೆ ಏನೂ ಒತ್ತಾಯ ಮಾಡೋದಿಲ್ಲ. ಇಟ್ ಇಸ್ ಯು ಹೂ ಬ್ರಾಟ್ ದಿ ಕಂಪ್ಲೇಂಟ್, ಇಟ್ ಇಸ್ ಯು ಹೂ ಎಕ್ಸ್ಪೋಸ್ಡ್ ಯುವರ್ ಇರಿಟೇಷನ್ಸ್. ಯಾವ್ದ್ರ ಬಗ್ಗೆ? ಬಂಧುಗಳ ಬಗ್ಗೆ, ಐಶ್ವರ್ಯದ ಬಗ್ಗೆ, ಬಡತನದ ಬಗ್ಗೆ, ದಾರಿದ್ರ್ಯದ ಬಗ್ಗೆ, ನಿಸರ್ಗದ ಬಗ್ಗೆ ಎಷ್ಟು ಕಂಪ್ಲೇಂಟ್ಸ್ ನೋಡು ನಿನ್ನ ಹತ್ರ, ಲಿಸ್ಟ್ ಆಫ್ ಕಂಪ್ಲೇಂಟ್ಸ್. ಈಗ ಇತ್ತೀಚೆಗೆ ಹೊಸ ಶುರು ಆಗಿದೆ, ಯಾವ ಸ್ವಚ್ಛತಾ ಆಂದೋಲನ ಮಾಡಿದ್ರೆ ಏನಾಗಬೇಕಾಗಿದೆ, ಮಾಡಿ ಮಾಡಿ ಮಾಡಿ ಮಾಡಿ ಒಂದು ಸ್ಥಾನ ದಣಿತಾನೆ, ನಾವು ಮಾತ್ರ ಹಿಂಗೆ ಇರೋ ನೋಡಿ ಸ್ವಾಮಿ ಇರೋದು ಹಿಂಗೆ. ಇದು ಇನ್ನೊಂದು ಕಂಪ್ಲೇಂಟ್ ಸ್ಟಾರ್ಟಿಂಗ್, ಸ್ವಚ್ಛತಾ ಆಂದೋಲನ ಅವಶ್ಯವಾಗಿ ಮಾಡಬೇಕು, ಅದು ಆಂದೋಲನವಾಗಿ, ಅದು ಅಭಿಯಾನವಾಗಿ ಹೊರಬರಬೇಕು. ಬಟ್ ಆರ್ ವಿ ರೆಡಿ ಫಾರ್ ಇಟ್? ಕಣ್ಣದ್ರಿಗೆ ಟ್ರೈನ್ ಸಿಕ್ಕಿದೆ, ನಿಂತ್ಕೊಂಡಿದೆ. ಮಾತಾಜಿ ನಾವು ಎಲ್ಲ ನಿಂತಿದ್ವಿ, ಬೆಂಗಳೂರಿಗೆ ಹೋಗಬೇಕಾಗಿತ್ತು, ಟ್ರೈನ್ ಬುಕ್ಕಿಂಗ್ ಆಗಿತ್ತು, ಯಾವುದೋ ಒಂದು ಟ್ರೈನ್ ಬಂದು ನಿಂತ್ಕೊಂಡು ಅದು ಈ ಕಡೆ ಹೋಗ್ಬೇಕು, ನಾವು ಈ ಕಡೆ ಹೋಗ್ಬೇಕು, ನಮ್ಮ ಟ್ರೈನ್ ಬಂದು ಲೇಟ್ ಇತ್ತು, ಬಂತು ಬಿಂದಾಸ್. ಒಬ್ಬ ಮನುಷ್ಯ ಒಂದು ಬಾತ್ರೂಮ್ ತಗೊಂಡ, ಯಂಗ್ ಮ್ಯಾನ್, ಟ್ರಿಮ್ ಡ್ರೆಸ್ ಮಾಡ್ಕೊಂಡು ಪ್ಯಾಂಟ್ ಶರ್ಟು. ಮಾತಾಜಿ ನೋಡಿದ್ರು, ಪಟ್ ಅಂತ ಹೋದ್ರು, ಆ ಬಾಟಲ್ ತಗೊಂಡ್ರು, ಬಂದು ಡಸ್ಟ್ಬಿನ್ಗೆ ಹಾಕಿದ್ರು. ದಿಸ್ ಇಸ್ ಕಾಲ್ಡ್ ಸ್ವಚ್ಛತಾ ಆಂದೋಲನ. ನಮ್ಮ ಪ್ರಧಾನಮಂತ್ರಿಗಳು ಪೇಪರನ್ನು ಬಿಚ್ಚಿದ್ರು, ಬುಕ್ ಬಿಡುಗಡೆ ಮಾಡಬೇಕಾಗಿತ್ತು, ಪುಸ್ತಕ. ನಾವೆಲ್ಲ ಎಷ್ಟೋ ಸಲ ಮಾಡಿದ್ದೀವಿ, ಎಷ್ಟೋ ಬುಕ್ಗಳು ನಾನು ಬಿಡುಗಡೆ ಮಾಡಿದ್ದೆ. ಪರಪರ ಹರಿಯೋದು, ಹಾ ಸ್ವಲ್ಪ ಸುಧಾರಣೆ ಆಯ್ತು. ಆಮೇಲೆ ಪರಪರ ಹರಿದು ಯಾರೋ ಒಬ್ರು ಕೈ ಕೊಡೋದು. ಆದರೆ ನಮ್ಮ ಪ್ರಧಾನಮಂತ್ರಿಗಳು ಒಂದು ಹೆಜ್ಜೆ ಮುಂದೆ ಹೋದರು. ಅವ್ರೇನು ಮಾಡಿದ್ರು, ಎಸೆಯೋದು ಬೇಡ, ಇನ್ನೊಬ್ರು ಕೇಳಿ ಬಿಡೋದು ಬೇಡ, ಅವ್ರು ಮರೆತು ಮತ್ತೆ ಹೊರಗೋಗ್ಬೇಕಾದ್ರೆ ಅಲ್ಲಿ ಎಸೆದು ಬೇಡ, ತಲೆ ತಮಚೆ ಬಿಡ. ಇದಕ್ಕೆ ಕೊಡ್ತಾರೆ ಆಂದೋಲನ. ಇಲ್ಲ, ಒಂದು ಹರಡಿಗೆ ಸೇವಾಕ್ ಹೋಗ್ತಿದ್ದೆ ನಾನು, ನನ್ನ ಜೊತೆ ಒಂದು 20-30 ಯುವಕರನ್ನ ಕರ್ಕೊಂಡು ಹೋಗ್ತಿದ್ದೆ. ಬರೀ ಇಂಥದ್ದೇ ಗಲಾಟೆ ಮಾಡೋದು ನಾನು ಆಗಿನ ಕಾಲದ ಕಾಲೇಜ್ ಡೇಸ್ನಲ್ಲಿ. ಅಲ್ಲಿ ಹೋದಾಗ ವಾರಕ್ಕೆ ಒಂದಿನ ಹೋಗೋದು, ಒಂದು ಓಣಿಯನ್ನು ಸ್ವಚ್ಛ ಮಾಡೋದು, ಆಮೇಲೆ ಕಸ ಗಿಸ ತೆಗೆದುಹಾಕಿ ಸಂಜೆ 4 ಗಂಟೆಗೆ ಕೈ ಕಾಲು ಮುಖ ತೊಳ್ಕೊಂಡು ಭಜನೆ ಕೊಡೋದು. ಭಜನೆ ಮಾಡಿ ಆ ಊರ ಜನರಿಗೆ ಒಂದು ಸತ್ಸಂಗ ಒಳ್ಳೆ ವಿಚಾರ ಹೇಳಿಬಿಟ್ಟು ವಾಪಸ್ ಬಂದು ಒಂದು ರುಟೀನ್ ಹಾಕ್ಕೊಂಡೆ. ವೆರಿ ಬ್ಯೂಟಿಫುಲ್ ಪ್ರೋಗ್ರಾಮ್, ಪೀಪಲ್ ಆಲ್ಸೋ ಲೈಕ್ ಇಟ್. ಎಲ್ಲ ಆಯಿತು. ಬೆಳಗ್ಗೆ 8 ಗಂಟೆಗೆ ಹೋಗೋದು ಅಂತ ಆಯ್ತು. ಎಲ್ಲರ ಹತ್ರ ಬೈಸಿಕಲ್ ಇತ್ತು, 8 ಕಿಲೋಮೀಟರ್ ಬೈಸಿಕಲ್ ನಡ್ಸ್ಕೊಂಡು ಹೋಗ್ಬೇಕು. ಸೊ ಎಲ್ಲರೂ ಬೈಸಿಕಲ್, ಆಗಿನ ಕಾಲಕ್ಕೆ ಬೈಸಿಕಲ್ ಅಂತಂದ್ರೆ ಈಗಿನ ಪಲ್ಸರ್, ಏನ ಪಲ್ಸರ್ ಬೈಕಿಗಿಂತ ರ್ಯಾಲಿ, ಹರ್ಕ್ಯುಲಸ್, ಎರಡೆಲ್ಲ ಸೈಕಲ್ ಇದ್ವು, ಎರಡೇ ಕಂಪನಿ. ಸೊ ಆದರೂ ಯಾಕೋ 8:00 ಆದರೂ ನಾವೆಲ್ಲ ಹೋಗ್ಲಿಕ್ಕಾಗಲಿಲ್ಲ, ಏನೋ ಲೇಟ್ ಆಯಿತು. ನಾವು ಹೋಗುವಾಗ 8:30, 8:30 ಆ ಎಲ್ಲರ ಮನೆ ಬಾಗಿಲಕ್ಕೆ ಅವರು ಕಸ ಇಟ್ಟಿದ್ರು. ಆಮೇಲೆ ಏಪ್ಪ ಜಲ್ದಿ ಬರಲಿಲ್ಲ, ಎಷ್ಟು ಲೇಟ್ ಅದ ನೋಡ ಕಸ ಹೆಂಗ್ ಬಿದ್ದೈತಿ. ಸೇಮ್ ವರ್ಡ್ಸ್, ಇಂಥ ಜನರ ಮಧ್ಯದಲ್ಲಿ ನಾವು ಸ್ವಚ್ಛತಾ ಆಂದೋಲನ ಮಾಡಿಕತ್ತೀವಿ. ಪರ್ಮನೆಂಟ್ ಆಗಿ ಕಸ ಗುಡಿಸೋರಾಗ್ಬೋದಿವಿ ಅವ್ರ ಮಧ್ಯ. ಸೊ ವಿ ನೀಡ್ ಟು ಚೇಂಜ್, ಅವಶ್ಯಕತೆ ಏನಿದೆ ನಾವು ಬದಲಾವಣೆಯನ್ನು ತಂದ್ಕೋಬೇಕೇ ವಿನಃ ನಾವು ಬದಲಾಗ್ರಿ ಅಂತ ಹೇಳೋದಕ್ಕಿಂತ ಬದಲಾವಣೆಯನ್ನು ತಂದ್ಕೋಬೇಕು. ಇದಷ್ಟು ಮೋಹದಿಂದ ಆಗ್ತದೆ. ಹಾಗಾದ್ರೆ ಅಜ್ಞಾನ ಇರಲಿ ಇರಲಿ ಅಂದರೆ ಇಟ್ಕೋ, ಎಲ್ಲಿವರೆಗೂ ನಿನಗೆ ಕಂಪ್ಲೇಂಟ್ ಇಲ್ಲ ಅಲ್ಲಿವರೆಗೂ ಇಟ್ಕೋ. ಆದ್ರೆ ಹುಟ್ಟುತ್ತಾನೆ ಕಂಪ್ಲೇಂಟ್ ಅವು ನಿನಗೆ. ಯಾಕೆ ಬರ್ತಾವೆ ಇವು ಕಂಪ್ಲೇಂಟ್ಸ್? ನಮ್ಮ ನೋವುಗಳ ಬಗ್ಗೆ, ನಮ್ಮ ಆಘಾತಗಳ ಬಗ್ಗೆ, ನಮ್ಮ ಡಿಸಪಾಯಿಂಟ್ಮೆಂಟ್ಗಳ ಬಗ್ಗೆ, ನಮ್ಮ ಸುಖ ದುಃಖಗಳ ಬಗ್ಗೆ, ನಮ್ಮ ಐಷಾರಾಮ್ ಜೀವನದ ಬಗ್ಗೆ, ಅಥವಾ ಬಿಸಿನೀರಿದೆ ಬಿಸಿನೀರಿಲ್ಲ, ತಣ್ಣೀರಿದೆ ತಣ್ಣೀರಾಗೋದಿಲ್ಲ, ಇವುಗಳ ಬಗ್ಗೆ ನಮಗೆ ಕಂಪ್ಲೇಂಟ್ ಯಾಕೆ ಬರ್ತವೆ? ಅಣ್ಣನ ಬಗ್ಗೆ, ತಂಗಿಯ ಬಗ್ಗೆ, ತಮ್ಮನ ಬಗ್ಗೆ, ಗಂಡನ ಬಗ್ಗೆ, ಹೆಂಡತಿ ಬಗ್ಗೆ, ಸಂಸಾರದ ಬಗ್ಗೆ ಯಾಕೆ ಕಂಪ್ಲೇಂಟ್ ಬರ್ತವೆ? ನೋಡಿ ಅಲ್ಲೊಂದು ಹೂ ಅರಳಿದೆ, ಕಂಪ್ಲೇಂಟ್ ಇದೆಯಾ ನಿಮಗೆ? ಒಂದು ಬಿಳಿ ಹೂ ಅರಳಿದೆ, ಅಲ್ಲಿ ನಕ್ಷತ್ರ ಇದೆ, ಕಂಪ್ಲೇಂಟ್ ಇದೆಯಾ? ಜಸ್ಟ್ ಲಿಸನ್ ಟು ದಿಸ್. ನಕ್ಷತ್ರ ಕಳಚಿ ಬೀಳುತ್ತದೆ, ಕಂಪ್ಲೇಂಟ್ ಇದೆಯಾ? ಸೂರ್ಯ ಉದಯ ಆಗ್ತದೆ, ಕಂಪ್ಲೇಂಟ್ ಇದೆಯಾ? ಹಣ್ಣು ಮಾಗುತ್ತದೆ, ಕಂಪ್ಲೇಂಟ್ ಇದೆಯಾ? ಇವುಗಳ ಬಗ್ಗೆ ಯಾಕೆ ಕಂಪ್ಲೇಂಟ್ ಇಲ್ಲ ನಮಗೆ? ಯಾಕೆಂದ್ರೆ ನಮ್ಗೆ ಗೊತ್ತದ ಇವುಗಳನ್ನು ಬದಲಿಸಲಿಕ್ಕೆ ನನ್ನ ಕಡೆಯಿಂದ. ಪಕ್ಷಿ ಹಾರ್ತದ, ಗ್ಲೈಡಿಂಗ್, ರೆಕ್ಕೆಗಳ ಬಿಚ್ಚಿಯ ಹಾರ್ತದೆ, ಕಂಪ್ಲೇಂಟ್ ಇದೆಯಾ? ಮತ್ತೆ ಮುಖ ಯಾಕೆ ಶಾರ್ಟ್ ಮಾಡ್ಕೊಂಡು ಕೂತ್ಕೊಂಡಿಯಾ? ಎಷ್ಟು ಕೆಟ್ಟ ಮುಖ ಮಾಡ್ಕೊಂಡು? ನನಗೂ ಎರಡು ರೆಕ್ಕೆ ಇದ್ದರೆ, ತವ್ರ ಮನೆಗೆ ಹೋಗಿದ್ದಾಳೆ, ಹೋಗಿ ಭೇಟಿಯಾಗಿ ಮಾತಾಡ್ಕೊಂಡು ಮತ್ತೆ ಪುನಃ ಬರ್ಬೋದಾಗಿದೆ. ಸ್ವಾಮಿ ನನಗೆ ಎರಡು ರೆಕ್ಕೆ ಇಲ್ಲ, ಕಂಪ್ಲೇಂಟ್ ಬಂತ? ಮೊದಲು ಯಾಕೆ ಇದ್ದಿದ್ದಿಲ್ಲ? ವಸ್ತುಸ್ಥಿತಿಯನ್ನ, ವ್ಯಕ್ತಿಯನ್ನ, ವ್ಯಕ್ತಿಯ ಸ್ವಭಾವಗಳನ್ನ, ವ್ಯಕ್ತಿಯ ಲಕ್ಷಣಗಳನ್ನ ಹೇಗಿದೆಯೋ ಹಾಗೆ ಸ್ವೀಕರಿಸಿದರೆ ಕಂಪ್ಲೇಂಟ್ ಇಲ್ಲ. ಹೂ ಇದೆ ಆಸ್ ಇಟ್ ಈಸ್, ಅದು ಇರ್ಲಿಕ್ಕೆ ಬಿಟ್ಬಿಡಿ. ಅಯ್ಯೋ ನನಗೆ ಬಿಳಿ ಹೂ ಅಂದ್ರೆ ಎಷ್ಟು ಇಷ್ಟ ಗೊತ್ತಾ? ಐ ಜಸ್ಟ್ ಡೈವ್ ಫಾರ್ ವೈಟ್ ಫ್ಲವರ್. ಆಗ ನೀ ಸತ್ತ ಮೇಲೆ ಬಿಳಿ ಹೂ ಸಿಗ್ತದೆ ನಿನಗೆ. When you don't accept, you start reacting. When you start reacting, then you are in a soup. ನಾನು ಯಾಕೆ ಎಕ್ಸೆಪ್ಟ್ ಮಾಡೋದಿಲ್ಲ? ಲಾಜಿಕ್ಕೆಲ್ಲ ಪರ್ಫೆಕ್ಟ್ ಆಗಿದೆ, ಅನುಭವನು ಕರೆಕ್ಟ್ ಆಗಿದೆ, ನಾನು ಯಾಕೆ ಸ್ವೀಕಾರ ಮಾಡಬಾರ್ದು? ನನ್ನ ಹೆಂಡತಿನೇ ಇರಲಿ, ನನ್ನ ಗಂಡ ಇರಲಿ, ನನ್ನ ಮಕ್ಕಳೇ ಇರಲಿ ಹೀಗಿದ್ದಾರೆ, ನನ್ನ ಪ್ರೊಫೆಷನ್ ಹೀಗಿದೆ, ನನ್ನ ಸ್ವೀಕಾರ ಯಾಕೆ ಮಾಡಬಾರ್ದು? ಮೋಹದಿಂದಾಗಿ ನಿನಗೆ ಆಟ ಬರೋದೇ ಮೋಹ. ನಾನು ನಂದು, ನಾನು ನಂದು, ನನಗೆ ಹಿಂಗಾಗ್ಬೇಕು, ನನಗೆ ಹಂಗಾಗ್ಬೇಕು, ನನಗೆ ಹಿಂಗೆ ಆಗ್ಬೇಕು, ನನಗೆ ಹಂಗೆ ಆಗ್ಬೇಕು. ಆ ಮೋಹ ಯಾವುದರಲ್ಲಿ? ನನ್ನದಲ್ಲದ, ನನ್ನನ್ನು ಹೊರತುಪಡಿಸಿರುವಂಥ ವಸ್ತು, ವ್ಯಕ್ತಿ, ಪದಾರ್ಥ, ಘಟನೆ, ಘಟನೆಗಳಲ್ಲಿ ಮೋಹ. ಇನ್ಸಿಡೆಂಟ್ಸ್ ಅಂತ ಹೇಳ್ತೀವಿ, ಹ್ಯಾಪನಿಂಗ್ಸ್ ಅಂತ ಹೇಳ್ತೀವಿ, ಅವುಗಳಲ್ಲಿ ಮೋಹ. ಬಂಧು ಬಾಂಧವರು, ಅತಿಥಿಗಳು, ಅಭ್ಯಾಗತರು ಕರಿತೀವಿ, ಅವರಲ್ಲಿ ಮೋಹ. ವಸ್ತು, ಆಭರಣ, ವಾಚುಗಳು, ಪೆನ್ನುಗಳು, ಚೈನುಗಳು, ಇವುಗಳಲ್ಲಿ ಮೋಹ. ಕೂಡೋ ಜಾಗದಲ್ಲಿ ಮೋಹ. ನೀವು ಕೂತಿರು, ಯಾರೋ ಕಟ್ಟಿತ್ತು, ಯಾರದೋ ಜಾಗ, ಗಡವಾಲ ಡಿಸ್ಟ್ರಿಕ್ಟ್ ಜಾಗ, ಯಾರೋ ಡೋನರ್, ಯಾರೋ ಕಾರ್ಪೆಟ್ ಹಾಕಿದ್ರೆ, ಯಾರೋ ಕ್ಲೀನ್ ಮಾಡಿದ್ರೆ, ಕಣ್ಣಿಂದ ನಾನು ನೋಡಿದ್ದೀನಿ ಅವರು ಏನು ಮಾಡಿದ್ರು. ಎಂಟು ಜನ ಕ್ಲೀನ್, ನೀವು ಬರೋ ಹಿಂದಿನಿಂದ ಎಲ್ಲರೂ ಕ್ಲೀನ್ ಮಾಡಿದ್ರು. ಒಂದು ದಿವಸ ಬಂದು ಕೂತ್ಕೊಂಡ, ಎರಡು ದಿವಸ ಬಂದು ಕೂತ್ಕೊಂಡ, ಮೂರನೇ ದಿವಸ ಅದೇ ಜಾಗದಲ್ಲಿ ಮುಂಚೆ ಯಾರೋ ಬಂದು ಕೂತ್ಕೊಂಡ್ಬಿಟ್ರು. ನನ್ನ ಜಾಗ ಅದನ್ನ ನೀನು ಹೆಂಗ್ ಕೂತ್ಕೊ ನಿಂಗೆ ಗೊತ್ತಿಲ್ಲ ನಾ ಇದನ್ನ ಕುಡಿದ ಜಾಗ ಇದಕ್ಕೆ ಅಮೋಹ ಅಂತದ ನಿನಗೆ ಸಂಬಂಧನೇ ಇಲ್ಲದ ಈ ಮೋಹ ನಮಗೆ ನೋವನ್ನ ದುಃಖವನ್ನ ಆಘಾತವನ್ನ ನಿರಾಶೆಯನ್ನ ಡಿಪ್ರೆಷನ್ಗಳನ್ನ ಈ ಮೋಹ ತಂದು ಕೊಡ್ತದೆ ಅಜ್ಞಾನದಿಂದಾಗಿರುವ ಮೋಹ ಆದ್ದರಿಂದ ಅಜ್ಞಾನ ಕಳ್ಕೊಂಬಂಗೆ ನಮಗೆ ಹೋತಿ ಅಂತವನು ಅಜ್ಞಾನ ಇದ್ರಿರ್ಲಿ ಅಂತ ನಮಗೆ ಅಜ್ಞಾನ ಕಳ್ಕೊ ತಿಳುವಳಿಕೆ ಹೇಳ್ತೇನೆ ನೀನೆಲ್ಲ ಒತ್ತಾಯ ಮಾಡುವುದಿಲ್ಲ ಈ ಪ್ರಕಾರ 13ನೇ ಶ್ಲೋಕದಲ್ಲಿ ಮೋಹಾತ್ ಅನೀಶತಾಂ ಪ್ರಾಪ್ಯ ಮಗ್ನ ಒಪುಷಿ ಶೋಚತಿ ದುಃಖಿಸ್ತಾನೆ ಆಘಾತ ಪಡ್ತಾನೆ ಶೋಚತಿ ಇಲ್ಲಿಗೆ ಭಗವಂತನ ಸೃಷ್ಟಿಸಿದಂತಹ ಜಗತ್ತು ಈಶ್ವರ ಮತ್ತು ಈಶ್ವರ ಜಗತ್ತು ಅನ್ನುವ ದ್ವೈತ ವಿಷಯ ಇಲ್ಲಿಗೆ ಮುಕ್ತವಾಯಿತು ಸರ್ವಂ ಉಕ್ತಂ ಸಮಾಸತಃ 14ನೇ ಶ್ಲೋಕಕ್ಕೆ ಹೋಗೋಣಂತೆ ಸಪ್ತಾನ್ನ ಬ್ರಾಹ್ಮಣೇ ದ್ವೈತಂ ಜೀವ ಸೃಷ್ಟಂ ಪ್ರಪಂಚಿತಂ ಅನ್ನಾನಿ ಸಪ್ತ ಜ್ಞಾನೇನ ಕರ್ಮಣ ಜನಯತ್ ಪಿತಾ ವೆರಿ ಬ್ಯೂಟಿಫುಲ್ ನಿನ್ನೆ ನೋಡಿದಿರಿ ಬೃಹದಾರಣ್ಯದೊಳಗೆ ಸಪ್ತಾನ್ನ ಬ್ರಾಹ್ಮಣ ಅಂತ ಒಂದು ಭಾಗ ಇದೆ ಆ ಸಪ್ತಾನ್ನ ಬ್ರಾಹ್ಮಣದಲ್ಲಿ ಹೇಳ್ತಾರೆ ಏನಂತ ಹೇಳ್ತಾರೆ ಅಂತಂದ್ರೆ ಮನುಷ್ಯನಿಗಾಗಿ ಮತ್ತು ಇಲ್ಲಿದೆ ಮನುಷ್ಯನಿಗಾಗಿ ಒಂದು ಅನ್ನ ಆನಂತರ ದೇವತೆಗಳಿಗಾಗಿ ಎರಡು ಅನ್ನ ಎರಡು ಒಂದು ಮೂರು ಆಯ್ತಾ ನಾಲ್ಕನೇ ಅನ್ನ ಅದು ಪಶುಗಳಿಗಾಗಿ ಜಸ್ಟ್ ನಾನು ಇವತ್ತು ಬೆಳಿಗ್ಗೆ ಅದ್ರ ಬಗ್ಗೆ ಒಂದು ಸೆಕೆಂಡ್ ಮನನ ಮಾಡಿದೆ ಪ್ರತಿಯೊಂದು ಪ್ರಾಣಿಯು ಹಾಲು ಕುಡಿದ ಬೆಳೀತದೆ ಸಿಂಹ ಇರಲಿ ಹುಲಿ ಇರಲಿ ಆನೆ ಇರಲಿ ಆಡು ಇರಲಿ ಕುರಿ ಇರಲಿ ಮನುಷ್ಯ ಮಾತ್ರ ಅಲ್ಲ ಪ್ರತಿಯೊಂದು ಪ್ರಾಣಿಯು ಪ್ರತಿಯೊಂದು ಪಶುವೂ ಕೂಡ ಏನ್ ಮಾಡ್ತದೆ ಹಾಲು ಕುಡಿದ ಬೆಳೀತದೆ ಸ್ವಾಮಿ ಪಕ್ಷಿ ಹಾಲು ಕುಡಿಯೋದಿಲ್ಲಲ್ಲ ನಾ ಪಕ್ಷಿ ಅಂತೆಲ್ಲ ಹೇಳಿದೆ ಆದ್ದರಿಂದ ಪಶುಗಳ ಅನ್ನ ಯಾವುದು ಅದು ಇನ್ನೊಂದೇನೋ ಇದೆ ರೀ ದೊಡ್ಡ ಮುಖ ಇರ್ತದ ಗೆಂಡ ಮೃಗ ನನಗೆ ಉಚ್ಚಾರಿಸಿದ ಬರೋದಿಲ್ಲ ನೀರಾನೆ ಅದು ಕೂಡ ತಾಯಿಯ ಹಾಲನ್ನು ಕುಡಿದು ಬೆಳೀತದೆ ಮೋರ್ ದನ್ ಎನಿಥಿಂಗ್ ಅದು ಪಕ್ಕಾ ವೆಜಿಟೇರಿಯನ್ 100% ವೆಜಿಟೇರಿಯನ್ ಮಾಂಸ ತಿಂತಾರೆ ಮಂಗ್ಯನ್ ಮಕ್ಕಳು ಏನಕ್ಕೆ ತಿಂತಾರೆ ಗಟ್ಟಿ ಆಗ್ಬೇಕು ಎಲ್ಲ ಪಶುಗಳು ಹಾಲನ್ನು ಕುಡಿದು ಬೆಳೀತಾರೆ ಆದ್ರಿಂದ ಪಶುಗಳ ಆಹಾರ ಏನು ಹಾಲು ಇನ್ನು ಮೂರು ಅವು ಆತ್ಮನಿಗೆ ಸೇರಿತು ಮೂರು ಅವು ಯಾವ್ಯಾವ ಅಂತ ಕೇಳಿದ್ರೆ ಒಂದೊಂದಾಗಿ ಹೇಳ್ತಾರೆ ವ್ರೀಯಾದಿಕಂ ದರ್ಶಪೂರ್ಣ ಹದಿನೈದನೇ ಶ್ಲೋಕ ಪಾಠ ಮಾಡೋದು ಮರ್ತ್ಯಾನ್ನಮೇಕಂ ದೇವಾನ್ನೇತ ದ್ವೇ ಪಶ್ವನ್ನಂ ಚತುರ್ಥಕಂ ಅನ್ಯತ್ರಿತಯಮಾತ್ಮಾರ್ಥಂ ಅನ್ನಾನಾಂ ವಿನಿಯೋಜನಂ ಮರ್ತ್ಯಾನ್ನಮೇಕಂ ನಾವು ಸ್ವಲ್ಪ ದಾಟಿ ಬೇರೆ ಆಗ್ತೀನಿ ಮರ್ತ್ಯಾನ್ನಮೇಕಂ ದೇವಾನ್ನೇ ದೇ ದೇ ಪಶ್ವನ್ನಂ ಚತುರ್ಥಕಂ ಅನ್ಯತ್ರಿತಯಾಮಾತ್ಮಾರ್ಥಂ ಅನ್ನಾನಾಂ ವಿನಿಯೋಜನಂ. ಬೇಡ, ಅನುಷ್ಠುಪನೇ ಕರೆಕ್ಟ್ ಆಗಿದೆ. ಓಕೆ, ಮರ್ತ್ಯ ಅನ್ನ ಮನುಷ್ಯನ ಅನ್ನ ಒಂದು, ಮೊದಲನೇದು. ಎರಡನೇದು ದೇವಾನೇ ದ್ವೇ, ದ್ವೇ ಅನ್ನ ದೇವಾನೇ ದೇವತೆಗಳಿಗೆ ಎರಡು ಅನ್ನ. ಪಶು ಅನ್ನಂ ಚತುರ್ಥಕಂ, ನಾಲ್ಕನೇ ಅನ್ನ ಯಾರಿಗೆ? ಪಶುಗಳಿಗೆ. ಅನ್ಯ ತೃತಯಂ, ನಿನ್ನ ಕೊನೆ ಮೂರು ಅನ್ನಗಳೇನಿವೆಯೋ ಅವ ಆತ್ಮಾರ್ಥಂ, ಅವರವರ ಉದ್ಧಾರಕ್ಕಾಗಿ ಲಭ್ಯವೆ. ಅನ್ನಾನ ವಿನಿಯೋಜನಂ, ಈ ಪ್ರಕಾರ ವ್ಯವಸ್ಥಾ. ನಾನು ಹೇಳಿದೆ ಇದು ಈಶ್ವರಾಸ್ ಕಾನ್ಸ್ಟಿಟ್ಯೂಷನ್, ಇದು ಈಶ್ವರನು ನಮ್ಮ ಜೀವನದ ಆಗುಹೋಗುಗಳಿಗೆ ನಮ್ಮ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಸಾಧಿಸಲಿಕ್ಕಾಗಿ ಪುರುಷಾರ್ಥದ ಸಾರ್ಥಕತೆಗಾಗಿ ನಮಗಾಗಿ ಮಾಡಿಟ್ಟಂತಹ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯನ್ನು ಫಾಲೋ ಮಾಡಿದವರು ಅವಶ್ಯವಾಗಿಯೂ ಕೂಡ ಗತಿಯನ್ನು, ಪರಮಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ತಾರೆ. ಹೀಗಾಗಿ ಅವರವರ ಪಕ್ವತೆಗೆ ತಕ್ಕಂತೆ, ಅವರವರ ಪ್ರಬುದ್ಧತೆಗೆ ತಕ್ಕಂತೆ, ಅವರವರ ಶ್ರದ್ಧಾ ಮತ್ತು ಅವರವರ ಸಾತ್ವಿಕ ಶ್ರದ್ಧಕ್ಕೆ ತಕ್ಕಂತೆ ಅವರವರಿಗೆ ಬೇರೆ ಬೇರೆ ಸಾಧನೆಗಳು. ಇದು ಟೆನ್ ಕಮಾಂಡ್ಮೆಂಟ್ಸ್ ಅಲ್ಲ, ಎಲ್ಲರೂ ಹೀಗೆ ಮಾಡಿ ಹಮ್ ಪಾಂಚ್ ಹಮಾರಿ ಪಚ್ಚೀಸ್. ಪ್ರತಿಯೊಬ್ಬರು ಒಂದಕ್ಕಿಂತ ಹೆಚ್ಚು ಐದು ಹೆಣ್ಣಂದ್ರನ್ನು ಹೊಂದಬೇಕು, ಅವರಿಗೆ 50-25 ಮಕ್ಕಳಾಗಬೇಕು ಕಂಪಲ್ಸರಿ. ಏ ನೈಹುತ, ಇದು ವೈದಿಕ ಮಾರ್ಗದರ್ಶನ. ಏನು ಸ್ವಾಮೀಜಿ, ಈ ಕಡೆಗೆ ಉಪನಿಷತ್ತು ಹೇಳ್ತೀರಾ, ಆ ಕಡೆಗೆ ಎದ್ದೆ ಯಾಗ ಮಾಡು ಅಂತ ಹೇಳ್ತೀರಾ, ಆ ಕಡೆ ಸ್ವರ್ಗ ಇದೆ ಅಂತ ಹೇಳ್ತೀರಾ, ಈ ಕಡೆ ಲೋಕ ಇದೆ ಅಂತ ಹೇಳ್ತೀರಾ, ಏನು ಒಂದ ಎರಡ ಮೂರಾರು ಹೇಳ್ತಾನೆ ಇರ್ತೀರ ಹಂಗೆ. ಅದು ಏನು ಮಾಡ್ಬೇಕು, ನಾವು ಕನ್ಫ್ಯೂಷನ್ ಆಗಿಬಿಡ್ತದೆ, ತಲೆ ಕೆಟ್ಟೋಗ್ಬಿಡ್ತದೆ. ಆ ರಾಮನು ಹೇಳ್ತೀರಾ, ಕೃಷ್ಣನು ಹೇಳ್ತೀರಾ, ಲಕ್ಷ್ಮಣನು ಹೇಳ್ತೀರಾ, ಸೀತಾನು ಹೇಳ್ತೀರಾ, ರಾವಣನು ಹೇಳ್ತೀರಾ, ಎಲ್ಲ ಹೇಳ್ತೀರಾ. ನಾವು ಯಾವ್ದನ್ನು ಪೂಜಿಸ್ಬೇಕು, ಶಿವನು ಹೇಳ್ತೀರಾ, ಭೈರವೇಶ್ವರನ ಹೇಳ್ತೀರಾ, ಮಾಲಿಂಗೇಶ್ವರ, ಗಂಗಾಧರೇಶ್ವರ, ಯಾವ ತಲೆ ಕೆಟ್ಟ ಹೋಗ್ಬಿಡುದೆ. ಸುಮ್ಮನೆ ಒಂದೇ ದೇವರು, ಒಂದೇ ಸಾಧನ, ಎಲ್ಲರದ್ದು ಒಂದೇ ಮನಸ್ಸಿದ್ರೆ, ಒಂದೇ ಮನಸ್ಸಿದೆಯಾ? ಎಷ್ಟು ಎಷ್ಟು ಅಂತಸ್ತಿರಲಿ. ಹೀಗಾಗಿ ಸಾಧನಾ ವಿಚಾರ ಬಂದಾಗ ನಾವು ಅವಶ್ಯವಾಗಿ ಗುರುತಿಸ್ಬೇಕು ಏನು ಅಂದ್ರೆ, ಅವರವರ ಶಬ್ದ ಅವರವರ ಸಾತ್ವಿಕತೆಗೆ ತಕ್ಕಂತೆ. ಮತ್ತು ಇದು ಶಬ್ದಾದ ಸಾತ್ವಿಕತೆ ಏನಿದೆ, ಇದು ಮ್ಯಾಟರ್ ಆಫ್ ಮೆಚುರಿಟಿ, ಇದೊಂದು ಮಟೀರಿಯಲ್ ಅಲ್ಲ, ಶುದ್ಧವಾದ ವಸ್ತು ಅಂತ ಒಂದು ವಸ್ತು ಅಲ್ಲ, ಅದು ಪಕ್ವತೆಯ ಲಕ್ಷಣ, ಅದು ಪ್ರಬುದ್ಧತೆಯ ಲಕ್ಷಣ. ಪ್ರಬುದ್ಧತೆ ಅದು ಒನ್ ಡೇ ಕಾಂಟ್ರಾಕ್ಟ್, ಒನ್ ಇಯರ್ ಕಾಂಟ್ರಾಕ್ಟ್, 10 ಕಾಂಟ್ರಾಕ್ಟ್ ಅಲ್ಲ. ಎಲ್ಲರೂ 10 ವಯಸ್ಸಿಗೆ ಪ್ರಬುದ್ಧರಾಗಿ ಬಿಡುತ್ತಾರೆ, ಇಲ್ಲ ಸಾರಿ, 100 ಆದರೂ ಆಗ್ಲಿಕ್ಕಿಲ್ಲ. ಶಂಕರಾಚಾರ್ಯಂಥವ್ರು 6 ವಯಸ್ಸಿಗೆ ಪಕ್ವರಾಗ್ಬಿಡ್ಬೋದು, ರಮಣ ಮಹರ್ಷಿ ಅಂಥವ್ರು 12 ವರ್ಷಕ್ಕೆ ಪಕ್ವರಾಗ್ಬೋದು, ವಿವೇಕಾನಂದರಂಥವ್ರು 30 ವರ್ಷಕ್ಕೆ ತಮ್ಮ ಆಯುಷ್ಯದ ಪೂರ್ತಿ ಕೀರ್ತಿಯನ್ನು ಸಾಧಿಸಬಹುದು. ನಿಮಗೆಲ್ಲ ಇವೆಲ್ಲ ಲೈವ್ ಎಕ್ಸಾಂಪಲ್ಸ್, ನಿಮ್ಮ ಕಾಲದ್ದು ಇಲ್ಲ. ಇವು ಜ್ಞಾನೇಶ್ವರಿ 12 ವಯಸ್ಸಿಗೆ ಜ್ಞಾನೇಶ್ವರಿಯನ್ನ ಬರೆದ್ಬಿಟ್ರು, 8,000 ಶ್ಲೋಕ, 3,000 ಇದು 3,000 ಜ್ಞಾನೇಶ್ವರಿಯ ಶ್ಲೋಕ ಐತೆ ಹೋಳಿ. ಅಯ್ಯೋ ಜ್ಞಾನೇಶ್ವರಿ ಹೋಳಿ, ಜ್ಞಾನೇಶ್ವರಿ ಒಂದು ಗ್ರಂಥ ಏನ, ಭಗವದ್ಗೀತಾಚೆ ಮರಾಠಿ ಬದುಕಿದೆ. ಸಾತ್ 7,000 ಹುಳಿ ಆಯ್ತು, 7,000 ಯಾನು ಬಿಳಿದು 12 ವಯಸ್ಸಿಗೆ. ಎಂತ ಜ್ಞಾನಿಗಳು, ಪಕ್ವತೆ. ಆ ಪಕ್ವತೆಗೆ ತಕ್ಕಂತೆ ಅವರು ಬೇರೆ ಬೇರೆ ಸಾಧನೆ, ಅವರಿಗೆ ಬೇರೆ ಬೇರೆ ಸಾಧನೆಗಳು ಕೊಡಲಾಗಿದೆ. ಒಂದು ಎಕ್ಸಾಂಪಲ್ ಹೇಳ್ಬಂದ್ರೆ, ಪುತ್ರ ಕಾಮೇಷ್ಠಿ ಯಜ್ಞ, ಪುತ್ರ ಕಾಮೇಷ್ಠಿ ಯಜ್ಞ ಯಾರಿಗಾಗಿ ಇದು ಯಜ್ಞ? ಮದುವೆನೇ ಆಗಿಲ್ಲ ಕೂತಿ, ಇವನಿಗೆ ಯಜ್ಞಗಳನ್ನು ಹೇಳಲಿಕ್ಕೆ ಸಾಧ್ಯವೇ? ಈ ಪುತ್ರ ಕಾಮೇಶ್ ಯಜ್ಞ ಮಾಡು ಅಂತ ಹೇಳಿಕ್ ಸಾಧ್ಯವೇ? ಇಲ್ಲ, ಮಿನಿಮಮ್ ಕ್ವಾಲಿಫಿಕೇಶನ್ ಅನುಮದುವೆ ಆಗಿರಬೇಕು. ಅದನ್ನ ನೋಡಿದ್ರ ಕೆಲವರಿಗೆ ಮುಟ್ಟಿಸ್ತೀರ, ಕೆಲವರಿಗೆ ಮಾಡಿಸ್ತೀರ, ಕೆಲವರಿಗೆ ಮಾಡಿಸೋದೇ ಇಲ್ಲ. ಇದೇ ತಾನೇ ಈ ಕೆಳಗಿನ ಜನ ಸೋಕಾಡ್ ನನ್ನ ಬಾಯೊಳಗಂತ ಶಬ್ದ ಬರೋದಿಲ್ಲ. ಕೆಲವು ಜನ ಕೆಳಗಿನ ಅನ್ನೋಂಗಿಲ್ಲ, ಕೆಲವು ಜನ ಇದನ್ನೇ ಒಂದು ದೊಡ್ಡ ವಿಷಯವನ್ನು ಮಾಡ್ತಾರೆ. ನಾವು ಓನ್ಲಿ ವಿ ಫೀಲ್ ಸಾರಿ ಫಾರ್ ದಮ್. ಯಾಕಂದ್ರೆ ತಿಳುವಳಿಕೆಯ ವಿಷಯವಿದೆ, ಏನಾದರೂ ಇದು ಅಜ್ಞಾನದ ವಿಷಯ, ಅಜ್ಞಾನದಲ್ಲಿ ಇದ್ದವರಿಗೆ ತಿಳಿದಂಥ ವಿಷಯ ಅಲ್ಲ, ಇದು ತಿಳುವಳಿಕೆಯ ವಿಷಯ. ಹೀಗೆ ಎಷ್ಟೋ ಯಜ್ಞಯಾಗ ಹೋಮಾದಿಗಳು, ಪೂಜೆಗಳು, ಅರ್ಚನೆಗಳು ಅವರವರ ಕಾಮನೆಗಳಿಗೆ ತಕ್ಕಂತೆ ಇದೆ. ಹೀಗಾಗಿ ಇವರು ಬಯಸುವಂತಹ ಎಲ್ಲ ಕಾಮನೆಗಳನ್ನು ಅವರವರಿಗೆ ತೃಪ್ತಿ ಆಗುವಂತೆ ಸಾಧನೆಗಳನ್ನು ವೇದಗಳು ಹೇಳಿಕೊಟ್ಟಿವೆ. ಎಲ್ಲರ ಬಗ್ಗೆನೂ ಆಸಕ್ತಿಯನ್ನು ವಹಿಸುತ್ತದೆ. ಇಂಥವರು ಅಂಥವರು ಅಂತಲ್ಲ, ಎಲ್ಲರಿಗೂ ಎಲ್ಲರ ಬಗ್ಗೆಯೂ ಆಸಕ್ತಿಯನ್ನು ವಹಿಸುತ್ತದೆ. ಎಲ್ಲರನ್ನೂ ಕೂಡ ಅದಕ್ಕೆ ಒಂದೇ ಗುರಿ, ಮೋಕ್ಷದವರೆಗೂ ತಗೊಂಡೋಗ್ಬೇಕು. ಅವನು ಯಾವನೇ ಇರಲಿ, ಎಲ್ಲೇ ಇರಲಿ, ಅವನು ಮೋಕ್ಷದಲ್ಲಿ ತಗೊಂಡೋಗ್ಬೇಕು. ಮಾಡು, ನೀ ಕಸ ಗುಡಿಸ್ತೀಯ, ಕಸ ಗುಡಿಸು. ಮನಸ್ಸಿನಲ್ಲಿ ಈಶ್ವರ ಭಾವ ತಂದ್ಕೋ. ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ಗುಡಿಸು. ಈಶ್ವರನ ಧ್ಯಾನ ಮಾಡು. ನೀನು ಕೂಡ ಅಧಿಕಾರಿ ಆಗ್ತೀಯ. ಯಾವುದಕ್ಕೆ? ಮೋಕ್ಷಕ್ಕೆ. ದಿಸ್ ಇಸ್ ಓ ದಿ ವೇದ ಹೆಲ್ಪ್ಸ್ ಅಸ್. ವೇದದಲ್ಲಿ ಯಾರ ಬಗ್ಗೆಯೂ ಯಾವುದೋ ಉಚ್ಚ ನೀಚನ ಕಲ್ಪನೆ ವೇದಗಳಲ್ಲಿ ಇಲ್ಲ. ಆದರೆ ಅವಶ್ಯವಾಗಿಯೂ ಬೈಫರ್ಕೇಶನ್ಸ್ ಅನ್ನು ತೋರಿಸ್ತದೆ. ಯಾಕೆ ತೋರಿಸ್ತದೆ? ಅವ್ರ ಕ್ವಾಲಿಫಿಕೇಶನ್ ಇದ್ದಕ್ಕೆ. ಓಕೆ, ಸೊ ಮನುಷ್ಯನ ಅನ್ನ ಯಾವುದು ಅಂತಂದ್ರೆ, ಮನುಷ್ಯನ ಅನ್ನ ಯಾವುದು? ವ್ರೀಯಾಧಿಕಂ ವ್ರೀಹಿ ವ್ರೀಹಿ ಆಧಿಕಂ. ಬೀಜಗಳು ಭತ್ತ, ಗೋಧಿ, ದ್ವಿದಳ ಧಾನ್ಯಗಳು, ತರಕಾರಿಗಳು, ಇವು ಯಾರ ಆಹಾರ? ಮನುಷ್ಯ. ಕಂಠಪಾಠ ಮಾಡ್ರಿ, ಅಪ್ಪಿತಪ್ಪಿ ಕೂಡ ಯಜ್ಞ ತಿನ್ನಲಿಕ್ಕೆ ಹೋಗ್ಬೇಡ್ರಿ. ಬಿಕಾಸ್ ದಟ್ ಈಸ್ ನಾಟ್ ದ ಫುಡ್ ರೆಕಮೆಂಡೆಡ್ ಫಾರ್ ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯನಿಗೆ ಉಣಲಿಕ್ಕೆ ತಿನ್ನಲಿಕ್ಕೆ ಅವನದೇ ಆದಂತಹ ಆರೋಗ್ಯಕರವಾದ ಆಹಾರವನ್ನು ಈಗಾಗಲೇ ಮೊನ್ನೆ ಇಲ್ಲ ಇವರೇ ಯಾರು ಅಮೇರಿಕನ ಚಾಕ್ಲೇಟ್ಸ್ ತಂದು ಕೊಟ್ಬಿಟ್ರು ನಮ್ಮ ಮಕ್ಕಳಿಗೆ. ಚಾಕ್ಲೇಟ್ಸ್ ಕೊಡ್ರಿ ಹೌದಲ್ಲ, ತಂದು ಕೊಟ್ರು. ಅಕಸ್ಮಾತ್ ಹಿಂಗೆ ರ್ಯಾಪರ್ ಬಿಡಿಸಿ ನೋಡಿ, ಕ್ಲೀನಾಗಿ ಎಗ್ ಅಂತ ಬರ್ತಿತ್ತು. ಯಪ್ಪ ಅಂದ ನಾನು, ಕೊಟ್ಟದ್ದನ್ನು ವಾಪಸ್ ತಗೊಂಡೆ. ಓ ಪಾಪ ಮಕ್ಕಳು ಮುಖ ಸಪ್ಪೆ ಮಾಡ್ಕೊಂಡು. ಅದನ್ನ ಹೇಳೋ ಉದ್ದೇಶ, ಈವನ್ ಇನ್ ಚಾಕ್ಲೇಟ್ ದೇ ಆ್ಯಡ್ ಬೀಫ್, ದೇ ಆ್ಯಡ್ ಎಗ್ಸ್. ದ ಹೋಲ್ ಇಂಟೆನ್ಷನ್ ಟು ಮೇಕ್ ದಿ ಹೋಲ್ ವರ್ಲ್ಡ್ ಆಸ್ ನಾನ್ ವೆಜಿಟೇರಿಯನ್. ನಾನು ಕಲ್ಪನೆ ಮಾಡಿದೆ, ಎಲ್ಲರೂ ನಾನ್ ವೆಜ್ ಆದ್ರೆ ತಿನ್ನಕ್ಕೆ ಮಾಂಸ ಎಲ್ಲಿಂದ ಬರ್ತದೆ? ಮನುಷ್ಯರನ್ನು ತಿನ್ನೋದು, ಮನುಷ್ಯರು ಸಿಂಗಡೋದು, ತಮ್ಮ ಕೈ ತಾವು ತಿನ್ನೋದು. ಮನುಷ್ಯನ ಆಹಾರ ಜವೆ, ಭತ್ತ, ಗೋಧಿ, ದ್ವಿದಳ ಧಾನ್ಯಗಳು, ತರಕಾರಿಗಳು. ಯಾಕೆ? ಅದರಲ್ಲಿ ಜೀವ ಇದೆ, ಸತ್ವ ಇದೆ, ಜೀವಸತ್ವ ಇದೆ, ಲೈಫ್ ಇದೆ. ಒಂದು ಸಲ ನೀನು ಪಶುವನ್ನು ಕೊಯ್ದು ಅಂತಂದ್ರೆ ಅಲ್ಲಿ ಲೈಫ್ ಇಲ್ಲ, ಅದು ಚಿಗುರುವುದಿಲ್ಲ. ಆದರೆ ಇಲ್ಲಿ ನೀನು ತರಕಾರಿ ಕಿತ್ಕೊಂಡು ಅಂತಂದ್ರೆ ಅದ್ರಲ್ಲಿ 2 ವರ್ಷ 4 ವರ್ಷ ಹಾಗೆ ಇಡು, ಒಳಗಿನ ಬೀಜ ಮತ್ತೆ ಚಿಗುರುತ್ತೆ. ಇಷ್ಟು ಸೂಕ್ಷ್ಮ ಇದೆ ಜೀವಕಣ ಅದರೊಳಗೆ ಅಂತಂದ್ರೆ ಎಲ್ಲರೂ ವಾದ ಮಾಡ್ತಾರೆ, ಅಯ್ಯೋ ಅಡಿಗೆ ಮಾಡುವಾಗ ಎಲ್ಲ ಕುದಿಸಿಬಿಡ್ತಾರಲ್ಲ ಆ ಜಮ್ಸ್ ಎಲ್ಲ ಸತ್ತು ಹೋಗ್ತವೆ. ಇದು ಸಾಯೋ ಜಮ್ ಅಲ್ಲ, ಕುದಿಸು, ಎಣ್ಣೆ ಎಲ್ಲ ಹಾಕಿ ನೀನು ಕರಿಯೋದನ್ನ, ಆದರೂ ಕೂಡ ಅದರೊಳಗಿರುವಂತಹ ಜೀವಾಣು ಸಾಯೋದಿಲ್ಲ. ಇವೆಲ್ಲ ಸುಮ್ಮನೆ ವೇಗ ಆರ್ಗ್ಯುಮೆಂಟ್ಸ್ ಏನಂತೇಳಿ, ವೆಜಿಟೇರಿಯನ್ ಬೇಡ, ನಾನ್ ವೆಜಿಟೇರಿಯನ್ ಬೇಕು ಅಂತ ಹೇಳಲಿಕ್ಕೆ ವೇಗ ಆರ್ಗ್ಯುಮೆಂಟ್ಸ್ ಇಲ್ಲ, ವ್ಯರ್ಥವಾದ ವಾದಗಳು. ಇಟ್ಸ್ ಪ್ರೂವ್ಡ್ ಯಾವ ಟೆಂಪರೇಚರ್ನಲ್ಲೇ ಇರಲಿ ಅದಕ್ಕೆ ಸಾವನ್ನೋದಿಲ್ಲ. ಅದ ಕಾರಣ ಮನುಷ್ಯರ ಆಹಾರ ಏನು? ವೆಜಿಟೇರಿಯನ್ ಫುಡ್. ಓಕೆ, ಇನ್ನ ದೇವತೆಗಳ ಆಹಾರ. ದೇವತೆಗಳ ಆಹಾರ ಏನು? ಪೂರ್ಣಿಮೆ ಅಮಾವಾಸ್ಯ ದಿವಸ ಮಾಡುವಂತಹ ನೈವೇದ್ಯ, ಅದು ದೇವತೆಗಳ ಆಹಾರ. ಅದಕ್ಕೆ ಎರಡು ಆಹಾರ, ಅಮಾವಾಸ್ಯೆ ಮತ್ತು ಪೂರ್ಣಿಮೆ ಎರಡು ಆಹಾರ. ಅದನ್ನು ಹೋಮಗಳಲ್ಲಿ ಹವಿಸ್ ಹಾಕ್ತಾರೆ. ಹವಿಸ್ ಯಾರಿಗೆ ಹೋಗ್ತದೆ? ದೇವತೆಗಳಿಗೆ ಹೋಗ್ತದೆ. ಇನ್ನು ಪಶುಗಳಿಗೆ ಹಾಲು, ಅದು ಕ್ಷೀರಂ. ಕ್ಷೀರಂ ಪಶುಗಳಿಗಿದ್ದದ್ದು ಹಾಲು. ಆತ್ಮನಿಗೆ ಮೂರು ಅಂತ ಹೇಳಿದ್ರಲ್ಲ, ಅವ್ರು ಹೇಳ್ತಾರೆ ಮನಃ ವಾಕ್ ಪ್ರಾಣ ಚ ಇತಿ. ಮನಸ್ಸು ನಮಗಿರುವ ಆಹಾರ, ಮನಸ್ಸು ಪ್ರಾಣ, ವಾಕ್ ಮತ್ತು ಪ್ರಾಣ. ಕಮ್ಯುನಿಕೇಟ್ ಮಾಡ್ತೀವಿ, ಇನ್ನೊಬ್ಬರ ಕಮ್ಯುನಿಕೇಷನ್ ಅನ್ನು ಅರ್ಥ ಮಾಡ್ತೀವಿ, ನಮ್ಮ ಭಾವನೆಗಳನ್ನು ಅವರಿಗೆ ಕಮ್ಯುನಿಕೇಟ್ ಮಾಡ್ತೀವಿ, ಅವರು ಅರ್ಥ ಮಾಡ್ಕೋತಾರೆ. ಅವರ ಭಾವನೆಗಳನ್ನು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ, ನಾವು ಅರ್ಥ ಮಾಡ್ಕೋತೀವಿ. ಹಾಗಾದ್ರೆ ಒಬ್ಬರನ್ನ ಒಬ್ಬರು ಅರ್ಥ ಮಾಡಿಕೊಂಡು ಅರಗಿಸೋದಕ್ಕೆ ನಮಗೆ ಏನು ಸಿಕ್ತು? ಹೇ ವಾಕ್. ನಮ್ಮೊಳಗಿರುವ ಮನಸ್ಸುಗಳಲ್ಲಿ ಬದಲಾವಣೆಯನ್ನು ತಂದ್ಕೋತೀವಿ. ಹೋಗಿ ಇನ್ನೊಂದು ಗಂಟೆ ಬಿಟ್ಟು ಬನ್ನಿ, ನಿಮಗೆಲ್ಲ ಕೂಲಿ ಕೊಡ್ತೀವಿ, ನಾವು ನೀವು ಕೂಲಿ ಆಡೋಣ. ಏನೋ ಒಂದು ಶೋ ಆಡ್ಬೋದು ಅಷ್ಟೇ, ಯಾಕೆ ಆಡೋದಿಲ್ಲ? ನಮ್ಮ ಮನಸ್ಸು ಏನಾಗಿದೆ? ಪ್ರಬುದ್ಧವಾಗಿದೆ, ಹೌದಾ? ಗೋಲಿಯ ದೃಷ್ಟಿಯಿಂದ ನಾವೆಲ್ಲ ಏನಾಗಿದ್ದೀವಿ? ಬೆಳೆದಿದ್ದೀವಿ, ಇನ್ನು ಯಾವುದ್ರೊಳಗೂ ಬೆಳೆದಿಲ್ಲ. ಯಾವ್ದ್ರಲ್ಲಿ ಬೆಳೆದೇವೆ? ಗೋಲಿ ದೃಷ್ಟಿಯಿಂದ ಬೆಳೆದಿವೆ ಅಷ್ಟೇ. ಇನ್ನೆಲ್ಲೇನೋ ಬೆಳೆಯಬಹುದಾಗಿತ್ತು, ಬೆಳೀಲಿಕ್ಕೆ ಆಗಲೇ ಇಲ್ಲ, ಮೊದಲು ಹೋಗ್ಬಿಟ್ಟೇವೆ. ರಾಗ ದ್ವೇಷ ಕಾಮಕ್ರೋಧಾದಿಗಳು ಮೋಹಗಳು, ಇವುಗಳಿಂದ ನಾವು ಏನು ಬೆಳೀಲಿಲ್ಲ, ಇವುಗಳಿಗೆ ಎದುರಿಸುವ ಶಕ್ತಿನೂ ಪಡ್ಕೊಳ್ಳಿಲ್ಲ. ಗಾಳಿ ಪಟ ಹಾರಿಸೋಗಿಲ್ಲ ಸ್ವಾಮೀಜಿ, ನಾವು ಸಣ್ಣ ವಯಸ್ಸಿನ ಮಕ್ಕಳ, ನಾವು ದೊಡ್ಡವರಾಗಿವೆ, 50 ವರ್ಷ 60 ವರ್ಷ, ಇನ್ನೆಂಥ ಗಾಳಿ ಪಟ ಹಾರಿಸೋದು ಬೇಡ, ಗೋಲಿ ಆಡೋಣ ಬೇಡ. ಯಾಕೆ? ನಾವು ಬೆಳೆದಿದ್ದೀವಿ. ಇದು ಏನಿದೆ, ಯಾವ ಬದಲಾವಣೆ ಇದು? ಮನಸ್ಸು. ಹಾಗಾದ್ರೆ ಅತಿ ಮುಖ್ಯವಾದ ಇನ್ನೊಂದು ನಮ್ಮ ಆಹಾರ ಯಾವುದು? ಮನಸ್ಸು. ನಮ್ಮ ಮನಸ್ಸು ಮುದುಳಿದಾಗ ಮನಸ್ಸು, ನಮ್ಮ ಮನಸ್ಸು ನಮ್ಮ ಮುಖ ಪ್ರಫುಲ್ಲವಾದಾಗ ಮನಸ್ಸು, ಸಿಟ್ಟು ಬಂದಾಗ ಮನಸ್ಸು, ಆಸೆ ಇದ್ದಾಗ ಒಂದು ಎರಡು ಸಲ ನಾಲ್ಕು ಸಲ ಮೀನು ಸಾಯಂಕಾಲ ಮಗು ಹೀಗೆ ಅಡ್ಡಾಡ್ತಾ ಇತ್ತು. ಯಾಕೆ ಇದು ಅಡ್ಡಾಡ್ತದೆ ಅಂತ ನೋಡಿದೆ. ಈ ಜಸ್ಟ್ 5 ನಿಮಿಷ ಮುಂಚಿತವಾಗಿ ಅವನ ತಾಯಿ ನನ್ನ ಕೈಗೆ ಎರಡು ಲಡ್ಡು ಒಂದಿಷ್ಟು ಅವಲಕ್ಕಿ ಪುಡಿನ ತಂದುಕೊಟ್ಟಿದ್ರು. ಆ ಮಗು ಅಲ್ಲಿದ್ರು ನೋಡಿತ್ತು, ಅದು ನೋಡಿತ್ತು ಅನ್ನೋದನ್ನು ನಾನು ನೋಡಿದ್ದೆ. ಅವಾಗ ನಾನು ಪ್ರಶ್ನೆ ಉತ್ತರ ಸಿಕ್ತದೆ, ಯಾಕೆ ಅಡ್ಡಾಡ್ತದೆ? ಒಳಗೆ ಹೋಗಿ ತಂದುಕೊಟ್ಟೆ ಅದು ಮಗು. ಹಾಗಾದ್ರೆ ಆ ದೃಷ್ಟಿ ಏನದಲ್ಲ, ಆ ದೃಷ್ಟಿಯೊಳಗೆ ಏನು ಕಾಣಿಸ್ತು? ಆ ಮಗುವಿನ ಮನಸ್ಸು ಕಾಣಿಸ್ತು. ಮಕ್ಕಳು ಡ್ರಾಯಿಂಗ್ ಬಿಡಿಸ್ತಾರೆ. ಮನೆ ಒಂದು ಎಟ್ಟಾಗ ನೋಡಿದೆ, ಅದು ಇಂಥ ಡಬ್ಬಿಗಳು ಬಾಕ್ಸ್ಗಳು ಒಂದಾದ್ಮೇಲೆ ಒಂದಾದ್ಮೇಲೆ ಹಿಂಗೆ ಇಡ್ತಾ ಇತ್ತು. ಒಂದೊಂದು ಬಾಕ್ಸ್ ಮೇಲೆ ಒಂದೊಂದು ಡಬ್ಬಿ ಇಟ್ಟಾಗ ಜಸ್ಟ್ ಒಂದು 6-8 ತಿಂಗಳು ಕೂಸಿರ್ಬೋದು. ಅವನೊಂದು ಒಂದೊಂದು ಬಾಕ್ಸ್ ಅದು ನಿಂತ್ಕೊಂಡಾಗ ಅದು ಇಷ್ಟು ಖುಷಿ ಪಡ್ತಿತ್ತು, ಕೇಕೆ ಹಾಕಿ ನಗ್ತಿತ್ತು, ಮತ್ತೊಂದು ಇಡ್ತಿತ್ತು, ಮತ್ತೆ ಕೇಕೆ ಹಾಕಿ ನಗ್ತಿತ್ತು. ಒಂದಾದ್ರೂ 6 ಬಾಕ್ಸ್ಗಳನ್ನು ಇಟ್ಟಾಗ ಆ ಖುಷಿ ತಡ್ಕೊಳಿಕ್ಕಾಗಲಿಲ್ಲ. ಆ ಖುಷಿ ಎಲ್ಲಿಂದ ಬಂದದ್ದು? ಹೌದೌದು, ಇಡ್ತು ಸಂಭ್ರಮ. ಹಾ, ಅವ್ರ ತಂದೆ ತಾಯಿಗಳೆಲ್ಲ ಚಪ್ಪಲ್ ಹೊಡೆದ್ರೆ ಆ ಚಪ್ಪಲ್ ಹೊಡೆದ್ಗಳಿಗೂ ನನಗೆ ಅಕ್ನಾಲೆಜ್ ಮಾಡ್ತಾ ಇದ್ದಾರೆ, ನನಗೆ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಮಕ್ಕಳಲ್ಲಿ ಆ ಖುಷಿ ಇರ್ತದೆ, ಆ ಖುಷಿ ತರಬೇಕು, ಆ ಖುಷಿಯನ್ನು ನಾವು ಆನಂದಿಸ್ಬೇಕು. ಎನಿವೆ, ಸೊ ಒಂದು ಆಹಾರ ವಾಕ್, ಇನ್ನೊಂದು ಆಹಾರ ಯಾವುದು? ಮನಸ್ಸು. ದೆನ್ ಪ್ರಾಣ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅನ್ನುವಂತಹ ಪಂಚಕ್ರಿಯೆಗಳು. ಪ್ರಾಣ ಪಂಚ ಅಲ್ಲ, ಪ್ರಾಣ ಪಂಚ ಅಲ್ಲ, ಪ್ರಾಣ ಒಂದೇ. ಎಲೆಕ್ಟ್ರಿಸಿಟಿ ಎಷ್ಟೋ ಮನೆಯೊಳಗೆ ಇಲ್ಲ, ತಪ್ಪು. ರೆಫ್ರಿಜರೇಟರ್ ಎಲೆಕ್ಟ್ರಿಸಿಟಿನ ಬೇರೆ, ಟಿವಿ ಎಲೆಕ್ಟ್ರಿಸಿಟಿನ ಬೇರೆ. ಈಗ ಟಿವಿ ಚಿತ್ರ ಕಾಣಿಸ್ತದೆ, ಚಿತ್ರ ತೋರಿಸಿ ಎಲೆಕ್ಟ್ರಿಸಿಟಿನ ಬೇರೆ. ತಂಪು ಇಡ್ತದ ಅದು ಎಲೆಕ್ಟ್ರಿಸಿಟಿ ಬೇರೆ. ನೀರು ಕಾಯಿಸ್ತದ ಎಲೆಕ್ಟ್ರಿಸಿಟಿನ ಬೇರೆ. ಇಲ್ಲ, ಎಲೆಕ್ಟ್ರಿಸಿಟಿ ಎಷ್ಟಿವೆ ಒಂದೇ. ಅಲ್ಲ, ಎನರ್ಜಿ ಕಾಲ್ಡ್ ಎಲೆಕ್ಟ್ರಿಸಿಟಿ ಹೌ ಮೆನಿ ಆರ್ ದೇರ್, ಅಷ್ಟೇ. ಬೇರೆ ಬೇರೆದಕ್ಕೆ ಅದು ಕನ್ವರ್ಟ್ ಆಗ್ತಾ ಹೋಗ್ತದೆ, ವೋಲ್ಟೇಜ್ ಕನ್ವರ್ಟ್ ಆಗ್ತಾ ಹೋಗ್ತದೆ, ಅಷ್ಟೇ. ಅದ್ರ ಅರ್ಥ ಹೀಗಲ್ಲ. ಏನು ಇವು ಎಲೆಕ್ಟ್ರಿಸಿಟಿನೇ ಇಷ್ಟು ವಿವಿಧ ವಿವಿಧವಾಗಿವೆ ಅಂತ ಅರ್ಥ ಅಲ್ಲ. ಹಾಗೆ ಪ್ರಾಣ ಇದೊಂದು ಎನರ್ಜಿ, ಸೋರ್ಸ್ ಆಫ್ ಎನರ್ಜಿ. ಈ ಎನರ್ಜಿ ಅನೇಕ ಇಲ್ಲ, ಇರೋದು ಒಂದೇ ಇದು. ಈ ಒಂದೇ ಒಂದು ಪ್ರಾಣ ಏನು ಮಾಡ್ತದೆ, ಎನರ್ಜಿ ಅನೇಕ ರೀತಿಯಲ್ಲಿ ಕೆಲಸಕ್ಕೆ ಬರ್ತದೆ. ಪ್ರಾಣ ಅಪಾನ ವ್ಯಾನ ಉದಾನ ಸ್ಮರಣ. ಹೀಗಾಗಿ ಇವು ಮೂರು ಮೇಲೆ ಹೇಳಿದಂತಹ ನಾಲ್ಕು ಒಟ್ಟು ಸೇರಿ ಏಳು. ಸಪ್ತಾನ್ನ ಬ್ರಾಹ್ಮಣದಲ್ಲಿ ವಿವರಿಸಿದ್ದಾರೆ. ಈಶೇನ ಯದ್ಯಪ್ಯೇತಾನಿ ಸ್ವರೂಪತಃ ತಥಾಪಿ ಜ್ಞಾನಕರ್ಮಭ್ಯಾಂ ಜೀವೋಕಾರ್ಷಿತ್ತದನ್ನತಾಂ ಈಶೇನ ಯದ್ಯಪ್ಯೇತಾನಿ ನಿರ್ಮಿತಾನಿ ಸ್ವರೂಪತಃ ತಥಾಪಿ ಜ್ಞಾನಕರ್ಮಭ್ಯಾಂ ಜೀವೋಕಾಶೀರ್ತದನ್ನತಾಂ. ಇವಷ್ಟು ಈಶ್ವರನಿಂದ ನಿರ್ಮಿತವಾದ ಸಪ್ತಾನ್ನ ಬ್ರಾಹ್ಮಣದಲ್ಲಿ ಹೇಳಿದಂತೆ ಏಳು ಅನ್ನಗಳು ಭಗವಂತನಿಂದ ಸೃಷ್ಟಿತವಾದವು, ಈಶ್ವರನಿಂದ ಸೃಷ್ಟಿತವಾದವು. ಈಗ ಈಶ್ವರನಿಂದ ಸೃಷ್ಟಿತವಾದಂಥ ಇವೆಲ್ಲ ಯಾರಿಗೆ ಲಭ್ಯ ಅದು? ಜೀವನಿಗೆ ಲಭ್ಯ, ಮನುಷ್ಯರಿಗೆ ಲಭ್ಯ, ಹೌದಾ, ಪಶುಗಳಿಗೆ ಲಭ್ಯ. ಅರ್ಥಾತ್ ಎಲ್ಲ ಜೀವರಾಶಿಗಳಿಗೂ ಸೃಷ್ಟಿತವಾದಂತಹ ಏಳು ಅನ್ನಗಳು ಲಭ್ಯವಾದ. ಸಾಕ್ಷಾತ್ ಈಶ್ವರನೇ ಸಪ್ತಾನ್ನಗಳಾಗಿ ಲಭ್ಯವಾದಾಗ ಒಂದು ಮಾತನ್ನ ನಮಗೆ ತಿಳಿಸಿ ಹೇಳಿ, ಏನು ಅಂತಂದ್ರೆ, ಇವುಗಳನ್ನ ಯಾವ ಭಾವದಿಂದ ನಾವು ಸ್ವೀಕಾರ ಮಾಡಬೇಕು, ಇವುಗಳನ್ನ ಯಾವ ಭಾವದಿಂದ ಸ್ವೀಕಾರ ಮಾಡಬೇಕು? ಯದಿ ಅಪಿ ಏತಾನಿ ಈಶೇನ ನಿರ್ಮಿತಾನಿ ಸ್ವರೂಪತಃ, ಸಾಕ್ಷಾತ್ ಈಶ್ವರ ಸ್ವರೂಪದಿಂದಲೇ ಇವು ಬಂದಿದ್ದು ಅಂತಾಗಿದ್ದಾದರೆ ನಾವು ಹಾಗೇ ಸ್ವೀಕಾರ ಮಾಡಿದ್ದೇವ? ತರ್ಕ ಈಶ್ವರ ಪ್ರಸಾದ ಅಂತ ನಮಗೆ ಸ್ಪಷ್ಟವಾಗಿದ್ದಾದರೆ ಅದರ ಈಶ್ವರ ಪ್ರಸಾದ ಅಂತ ತಗೊಂಡಿದ್ದೇವ ಅಥವಾ ನಾ ಬೆಳೆದ ತರಕಾರಿ ಅಂತ ತಗೊಂಡಿದ್ದೇನ? ಯಾವಾಗ ನಾ ಬೆಳೆದ ತರಕಾರಿ ಅಂತ ತಗೊಳ್ತೀನಿ ಆವಾಗ ಅದು ನನಗೆ ಇಷ್ಟ ಅನಿಷ್ಟ ಅನ್ನೋದು ಎರಡು ಪ್ರವೇಶ ಆಗ್ತದೆ. ಇಷ್ಟ ಅಂತ ಪ್ರವೇಶ ಆದಾಗ ಅದರ ಬಗ್ಗೆ ನಾನು ಸತತವಾಗಿ ಅದನ್ನು ಓಲ್ ಮಾಡೋ ಪ್ರಯತ್ನ ಮಾಡ್ತೀನಿ, ಅದನ್ನು ನಾನು ಹೊಂದೋ ಪ್ರಯತ್ನ ಮಾಡ್ತೀನಿ. ಅನಿಷ್ಟ ಅನ್ನೋದು ಪ್ರಯತ್ನ ನನಗೆ ಸಿಕ್ಕಾಗ ಅದನ್ನು ದೂರ ಸರಿಸುವಂಥ ಪ್ರಯತ್ನ ಮಾಡ್ತೀನಿ, ಆಚೆಗೆ ಕಳಿಸುವಂಥ ಪ್ರಯತ್ನ ಮಾಡ್ತೀನಿ. ಅದಕ್ಕಂತಾರೆ ದ್ವೇಷ. ತಗೋಬೇಕು ಅನ್ನೋ ಪ್ರಯತ್ನಕ್ಕೆ ರಾಗ ಅಂತಾರೆ, ಅದನ್ನು ದ್ವೇಷ ಅಂತ ಹೇಳ್ತಾರೆ. ಹಾಗಾದರೆ ಇಷ್ಟ ಅನಿಷ್ಟ ರಾಗ ದ್ವೇಷ ಇವು ಮೋಹದ ಮೂಲ ಬೀಜಗಳಿವೆ. ಮೋಹಕ್ಕೆ ಲಭ್ಯ ಇದ್ದಂತಹ ಇವು ಬೀಜಗಳು. ಯದ್ಯಪಿ ಒಂದು ವೇಳೆ ಇದಷ್ಟು ಈಶ್ವರನ ಸ್ವರೂಪತಃ ಕಾರ್ಯವೇ ಆಗಿತ್ತು ಅಂತಂದ್ರೆ ನಾವು ಈಶ್ವರ ಸ್ವರೂಪ ಅಂತ ತಗೊಳ್ಳದೇ ಇಲ್ಲಲ್ಲ. ಇದರಿಂದಾಗಿ ಏನಾಗ್ತದೆ, ಜ್ಞಾನ ಕರ್ಮಭ್ಯಾ ಅವರವರ ಪರಿಪಕ್ವತೆ, ಅವರವರ ಪ್ರಬುದ್ಧತೆ ಮತ್ತು ಅವರವರ ಕರ್ಮಗಳ ಪ್ರಯತ್ನ, ಜ್ಞಾನ ಕರ್ಮಭ್ಯಾಂ ಜೀವ ಅಕಾಶೀತ್ ತದ್ ಅನ್ನತಾಂ, ಅವುಗಳನ್ನು ತನ್ನ ಭೋಗ ವಸ್ತುಗಳನ್ನಾಗಿ ಮಾಡ್ಕೊಳ್ತಾನೆ. ಹೇಗೆ ಮಾಡ್ಕೊಳ್ತಾನೆ? ಅವರವರ ಪಕ್ವತೆ ಹೇಗಿದೆಯೋ, ಅವನವರ ಕರ್ಮದ ಶಕ್ತಿ ಹೇಗಿದೆಯೋ ಅದಕ್ಕೆ ತಕ್ಕಂತೆ ಈ ಲಭ್ಯವಾದಂತಹ ಈಶ್ವರ ಪ್ರಪಂಚವನ್ನು ಆ ಭೋಗ ವಸ್ತುವನ್ನಾಗಿ ಮಾಡ್ಕೊಳ್ತಾನೆ. ಈ ಭೋಗ ವಸ್ತುವನ್ನಾಗಿ ಮಾಡ್ಕೊಂಡಲ್ಲ, ಇದು ಯಾರ ದ್ವೈತ ಹೇಳ್ರಿ? ನೀವು ಗೊತ್ತಾದೀಗ ಯಾರು ದ್ವೈತ ಇದು? ಮಾಡಿಟ್ಟನಲ್ಲವೋ ಅದು ಈಶ್ವರ ದ್ವೈತ. ತನ್ನ ಭೋಗ ವಸ್ತುವನ್ನಾಗಿ ಮಾಡಿಕೊಂಡಲ್ಲ, ಇದು ಯಾರ ದ್ವೈತ? ಇದು ನಮ್ಮೆಲ್ಲರ ದ್ವೈತ. ಹಾಗೆ ನೀವು ಹೇಳಿ, ನಾವು ಕಂಪ್ಲೇಂಟ್ ಕೊಡುವಾಗ ಈಶ್ವರ ದ್ವೈತದಲ್ಲಿ ಇದ್ಕೊಂಡು ಕಂಪ್ಲೇಂಟ್ ಕೊಡ್ತಾ ಇದ್ದೇವ, ನಮ್ಮ ದ್ವೈತದಲ್ಲಿ ಇದ್ಕೊಂಡು ಜೀವದ್ವೈತದಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ನಿನಗೆ ನಿನಗೆ ಕ್ವಾಲಿಫಿಕೇಶನ್ ಇಲ್ಲ. ಯಾಕೆ? ನೀ ಮಾಡ್ಕೊಂಡದ್ದ ನೀ ಮಾಡ್ಕೊ. ಅಜ್ಞಾನೇನ ತೇನ ಮುಖ್ಯಂತಿ ಜಂತವ. ಪ್ರತಿಯೊಂದು ಜೀವರಾಶಿ ಕೂಡ ಅದರಲ್ಲಿ ಮೋಹಿತವಾಗಿ ಹೋಗ್ತದೆ, ಅದರಲ್ಲಿ ಮುಳುಗಿ ಮುಳುಗಿ ಹೋಗ್ತದೆ. ನೀನು ಮಾಡಿಕೊಂಡಂತಹ ಇದು ವೆಬ್ ವೆಬ್ ಡಬ್ಲ್ಯೂ ಡಬ್ಲ್ಯೂ ಡಬ್ಲ್ಯೂ ಜೀವ ವೈಡ್ ವೆಬ್, ವರ್ಲ್ಡ್ ವೈಡ್ ವೆಬ್ ಅಲ್ಲ, ಇರೋದು ಜೀವ ವೈಡ್ ವೆಬ್. ನೀನು ನಿನ್ನ ವೆಬ್ಸೈಟ್ನಾಗ ನೀನ ಸಿಕ್ಕಾಕೊಂಡು ಅಯ್ಯೋ ನನ್ನ ಲ್ಯಾಪ್ಟಾಪ್ ಬಿಡುವಂತಂಗೆ, ನನ್ನ ಲ್ಯಾಪ್ಟಾಪ್ ಬಿಟ್ಟು ನನ್ನ ಲ್ಯಾಪ್ಟಾಪ್ ಬಿಡುವಂತ ಎಷ್ಟು ಕ್ಯಾಂಪ್ಗಳು, ಎಷ್ಟು ಕರ್ಣಗಂತೂ ಒಂದು ಅವಾಗ 100 ಸಲ ಬಾರು ಕ್ಯಾಂಪಿಗೆ ಬಾರು, ಲ್ಯಾಪ್ಟಾಪ್ ಬಿಡುವಂತ ಸಮಯ. ಅವ ಅಟ್ಲೀಸ್ಟ್ ಒಂದ್ಸಲ ಎರಡು ಸಲ ಬಂದು ಹೋದ, ಮತ್ತೀಗ ಮತ್ತೆ ಈ ಸಲ ಇನ್ನೊಂದು ಸಲ ಬಂದು ಹೋದ. ಯಾರು ಮಾಡಿದ್ದು ಲ್ಯಾಪ್ಟಾಪ್? ನಾವ. ಆ ವೆಬ್ಸೈಟ್ ಯಾರು ಕ್ರಿಯೇಟ್ ಮಾಡಿದ್ದು? ನಾವ. ಆ ವೆಬ್ ಹೋಗಿ ಸಿಕ್ಕಾಕೊಂಡಿರೋರು? ನಾವ. ಸ್ಪೈಡರ್ ವೆಬ್, ಸ್ಪೈಡರ್ ಇದೆಯಲ್ವಾ, ತನ್ನ ವೆಬ್ಸೈಟ್ ಅನ್ನು ತನ್ನ ಮಾಡ್ಕೊಂಡು ಎಲ್ಲಿ ಹೋಗಿರ್ತದೆ, ಎಷ್ಟು ಮಟ್ಟಿಗೆ ಇರ್ತದೆ, ಹೊರ ಬರ್ಲಿಕ್ಕೆ ಆಗೋದು. ಬೇರೆ ಹುಳ ಬೇರೆ ಹುಳಕ್ಕಾಗಿ ಅಂತ ಮಾಡ್ತು, ಕೊನೆಗೆ ತಾನೇ ಹೋಗಿ ಸಿಕ್ಕಬಹುದು. ಪೂವರ್ ಈಶ್ವರ. ಜ್ಞಾನ ಕರ್ಮಭ್ಯಾಂ ಜೀವ ಅಕಾರ್ಷೀತ ಅನ್ನತಾ, ತನ್ನ ತನ್ನ ಅನ್ನವನ್ನಾಗಿ ಮಾಡಿಕೊಂಡು ಜೀವ ಏನ್ ಮಾಡ್ತಾನೆ, ಅದರ ಆಕರ್ಷಣೆಗೆ ಒಳಪಟ್ಟು ಅದನ್ನು ತನ್ನ ಅನ್ನವನ್ನಾಗಿ ಮಾಡಿಕೊಂಡು ಅವನು ಅದರಲ್ಲಿ ತನ್ನದೇ ಆದ ಜಗತ್ತಿನಲ್ಲಿ ತಾನೇ ಮಾಡಿದ ಜಗತ್ತಿನಲ್ಲಿ ತಾನೇ ಸಿಕ್ಕಿದ್ದಾನೆ. ಈಶ ಕಾರ್ಯಂ ಜೀವ ಭೋಗ್ಯಂ ಜಗದ್ವಾಭ್ಯಾಂ ಸಮನ್ವಿತಂ ಪಿತೃಜನ್ಯ ಭರ್ತೃಭೋಗ್ಯಾ ತಥೇಷ್ಯತಾಂ. ಈಶ ಕಾರ್ಯಂ ಜೀವ ಭೋಗ್ಯಂ ಜಗದ್ವಾಭ್ಯಾಂ ಸಮನ್ವಿತಂ ಪಿತೃಜನ್ಯ ಭರ್ತೃಭೋಗ್ಯಾಥಾಯೋಷಿತ್ತತೇಷ್ಯತಾಂ. ಈ ಪ್ರಕಾರವಾಗಿ ಸಪ್ತಾನ್ನ ಬ್ರಾಹ್ಮಣದಲ್ಲಿ ಹೇಳಿದಂತೆ ಇವು ಇಷ್ಟು ಅನ್ನಗಳು ಭಗವಂತನಿಂದ ಸೃಷ್ಟಿತವಾಗಿದ್ದರೂ ಕೂಡ ಈ ಅನ್ನಗಳನ್ನ ಈ ಜಗತ್ತನ್ನ ಜೀವ ತನ್ನ ಭೋಗ ವಸ್ತುವನ್ನಾಗಿ ಮಾಡಿಕೊಂಡಿದ್ದಾರೆ. ಒಂದು ಸಣ್ಣ ಉದಾಹರಣೆ ಕೊಡ್ತಾರೆ. ಪಿತೃಜನ್ಯ ಭರ್ತೃ, ತಂದೆಯಿಂದ ಜನ್ಮಿಸಿದ ಮಗಳು ತಂದೆಗೆ ಏನಾಗ್ತಾಳೆ? ಮಗಳಾಗ್ತಾಳೆ. ಕರೆಕ್ಟ್. ತಂದೆಯಿಂದ ಜನ್ಮಿಸಿದ ಮಗಳು ತಂದೆಗೆ ಮಗಳಾಗ್ತಾಳೆ. ಅದೇ ಮಗಳು ಗಂಡನಿಗೆ ಏನಾಗ್ತಾಳೆ? ಭೋಗ ವಸ್ತು ಆಗ್ತಾಳೆ. ಒಂದೇ ಹೌದಲ್ಲ? ಒಂದೇ ಒಂದು ಒಬ್ಬರಿಗೆ ಹುಟ್ಟಿಸಿದ್ದಾಗಿ ಮಗಳಾಗ್ತಾಳೆ, ಇನ್ನೊಬ್ಬರಿಗೆ ಭೋಗ ವಸ್ತು. ಪಂಚದಶಿಯೊಳಗೆ ಇಂತಹ ಸಾವಿರಾರು ಉದಾಹರಣೆಗಳು ಸಿಗ್ತಾವೆ ನಮಗೆ. ವಿದ್ಯಾರಣ್ಯರ ವಿಶೇಷತ ಪಂಚದಶಿಯೊಳಗೆ ಏನಂತಂದ್ರೆ ದಿನನಿತ್ಯ ಆಗು ಹೋಗುಗಳ ಉದಾಹರಣೆಗಳ ಮಧ್ಯದಲ್ಲಿಯೇ ವೇದಾಂತವನ್ನು ತಿಳಿಸುವ ಕಲೆ ಅವ್ರಿಗೆ ಗೊತ್ತಿತ್ತು ಬಹಳ ಸುಂದರವಾಗಿ. ಹೀಗಾಗಿ 15 ಅಧ್ಯಾಯಗಳನ್ನು ಈ ಪಂಚದರ್ಶಿಯಲ್ಲಿ ತಿಳಿಸಬೇಕಾದ್ರೆ ಬಹಳ ಬಹಳ ವಿಚಾರ ಮಾಡಿ ಇದನ್ನು ಬರೆದಿದ್ದಾರೆ. ಅನೇಕ ಕಡೆಗೆ ನಿತ್ಯ ಜೀವನದ ಅನುಭವಗಳನ್ನೇ ತಗೋತಾರೆ. ಗವಾಕ್ಷ ಕಿರಣ ಚಾಂತ, ಏನು ವೆಂಟಿಲೇಟರ್ನಿಂದ ಸೂರ್ಯನ ಕಿರಣಗಳು ಬರ್ತವೆ. ಯಾರ್ದ ಮನೆ ಹುಟ್ಟಕ್ ಹೋಗಿದ್ರ ಕೂತಿದ್ರ ಆಗಿನ ಕಾಲಕ್ಕೆ ಗೊತ್ತಲ್ಲ ನಮಗೆ, ಹಂಚಿನ ಮನೆ ಇರ್ತಿತ್ತು. ಹೌದು, ಗವಾಕ್ಷ ಅಲ್ಲಿ ಗವಾಕ್ಷದ ಕಿರಣ, ಆ ಹಂಚಿನ ಮನೆ ತೂತಿರ್ತವೆ, ತೂತಿನ ಕಿರಣ. ಹಾ, ನನಗೆ ಸಿಕ್ತ ಉದಾಹರಣೆ ಅಂದ್ರು ಪಟ್ ಅಂತ ಪಂಚದಶಿ ಹೋಗಿ ಇಳಿಸ್ಬಿಟ್ರು. ಇಂಥ ಉದಾಹರಣೆಗಳು ಎಷ್ಟಿವೆ ಅಂದ್ರೆ ಅವ ಅಸಂಖ್ಯವಾದ ಉದಾಹರಣೆ ಒಂದು ಒಂದೊಂದು ಚಾಪ್ಟರ್ನಲ್ಲಿ ಕೂಡ 10, 20, 30 ಉದಾಹರಣೆ ಸಿಗ್ತವೆ. ಬಹಳ ಬಹಳ ಸುಂದರ ಇದು ನೋಡಿ ಎಷ್ಟು ಚಂದ. ಒಂದೇ ಒಂದು ವಸ್ತು ತಂದೆಗೆ ಮಗಳಾಗ್ತದೆ, ಗಂಡನಿಗೆ ಭೋಗ ವಸ್ತು ಕ್ಲೀನ್. ಒಂದೇ ಒಂದು ಜಗತ್ತು ಭಗವಂತನಿಗೆ ಸೃಷ್ಟಿತವಾದ ಜಗತ್ತಾಗ್ತದೆ, ಆದ್ರೆ ಜೀವನಿಗೆ ಭೋಗ ವಸ್ತು. ಜೀವನಿಗೆ ಭೋಗ ವಸ್ತು ಎಂಜಾಯಬಲ್ ಆಬ್ಜೆಕ್ಟ್ ಆಫ್ ಎಂಜಾಯ್ಮೆಂಟ್ ಆಬ್ಜೆಕ್ಟ್ ಆಫ್ ಎಂಜಾಯ್ಮೆಂಟ್ ಹೌದಾ? ಯಾಕ್ರಿ ಹಿಂಗಾಗ್ತದೆ? ಅವರವರು ಅವರವರ ಕಾಮಗಳಿಂದಾಗಿ, ಅವರವರ ಕರ್ತೃಶಕ್ತಿಯಿಂದಾಗಿ, ಅವರವರ ಬುದ್ಧಿಶಕ್ತಿಯಿಂದಾಗಿ, ಅವರವರ ಪ್ರಬುದ್ಧತೆಯಿಂದಾಗಿ, ಅವರವರು ತಮ್ಮ ತಮ್ಮದೇ ಆದ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ಗಳನ್ನು ಬೆಳೆಸಿಕೊಂಡು ಭೋಗ ವಸ್ತುವನ್ನಾಗಿ ಮಾಡಿಕೊಂಡಿದ್ದಾರೆ. ಎರಡಿಲ್ಲ, ಅವ್ರದ್ದೊಂದು ಜಗತ್ತು, ಇವ್ರದ್ದೊಂದು ಜಗತ್ತು ಅಂತ ಎರಡು ಜಗತ್ತಿಲ್ಲ, ಇರುವುದೊಂದೇ ಜಗತ್ತು. ಭಗವಂತನಿಂದ ಸೃಷ್ಟಿತವಾದಂಥ ಕಾರ್ಯ, ಜೀವನದಿಂದ ಭೋಗಿಸಲ್ಪಟ್ಟಂತಹ ವಸ್ತು, ಎರಡಿಲ್ಲ ಒಂದೇ. ಹೀಗಾಗಿ ಬಿಡಿಸಿಕೊಳ್ಳೋದು ಇವನಿಗೆ ಭಾರಿ ಕಷ್ಟ ಆಗಿದೆ. ಅನ್ಲೆಸ್ ಶಿಷ್ಯ ಸ್ನೇಹಂ ಸಾಧ್ಯವನ್ನು ತಾನು ಹೋಗಿ ಸದ್ಗುರುಗಳ ಪಾದಕ ಬಿದ್ದು ನಿಮಗೆ ನಾನು ಶಿಷ್ಯನಾಗಿ ಬಂದಿದ್ದೇನೆ, ನನ್ನನ್ನು ಉದ್ಧರಿಸಿರಿ ಅರ್ಜುನ ಕೇಳ್ಕೋತಾನೆ ಕೃಷ್ಣನಿಗೆ. ನೀನು ಜಗದ್ಗುರು ಕೃಷ್ಣ ಅಲ್ಲ, ನೀನು ಸಾರಥಿ ಕೃಷ್ಣ ಅಲ್ಲ, ನೀನು ಫ್ರೆಂಡ್ ಕೃಷ್ಣ ಅಲ್ಲ, ಸಖ ಕೃಷ್ಣ ಅಲ್ಲ, ಸಾಕ್ಷಾತ್ ನೀನು ಯಾರು? ನನ್ನ ಸದ್ಗುರು ಆಗಿದ್ದೀಯ, ನಿನಗೆ ನಾನು ಶಿಷ್ಯನಾಗಿ ಬಂದಿದ್ದೇನೆ. ಒಬ್ಬ ವ್ಯಕ್ತಿ ತಾನು ಶಿಷ್ಯನಾಗಿ ಬಂದಿದ್ದೀನಿ ಅಂತ ಹೇಳಬೇಕಾದ್ರೆ ಎದುರಿಗಿರೋರು ಏನಾಗಿರ್ತಾರೆ? ಗುರು ಆಗಿರ್ತಾರೆ. ಇಷ್ಟು ದಿವಸ ಏನಾಗಿದ್ದ ಕೃಷ್ಣ? ಹಾಯ್ ಹಾಯ್ ಕೃಷ್ಣ, ಫ್ರೆಂಡ್ ಕೃಷ್ಣ, ಆ ಪವಾಡ ಕೃಷ್ಣ, ದ್ವಾರ ಏನು ಎಂತದಿಗೆ ಅವತಾರಿ ಕೃಷ್ಣ, ದ್ವಾರಕಾಧಿಪತಿ ಕೃಷ್ಣ, ಏನೇನೋ ಕೃಷ್ಣ ಆಗಿದ್ದ. ಯಾರಿಗೆ? ಅರ್ಜುನ. ಯಾವಾಗ ಅವನು ಪ್ರಾಬ್ಲಮ್ಸ್ ಏನು ಅಂತ ಎಚ್ಚರ ಆಗ್ಬಿಡ್ತು, ಒಂದು ಕ್ಷಣ ತಡ್ಕೊಳಿಕ್ಕೆ ಆಗಲಿಲ್ಲ, ಆ ಕ್ಷಣವೇ ಕಾಲಿಗೆ ಬಿದ್ದ. ಶಿಷ್ಯ ಸ್ನೇಹಂ ಸಾಧೀನ ಮಾಂ ಶಾದಿ, ನನ್ನನ್ನು ರಕ್ಷಿಸಪ್ಪ, ಇನ್ನು ಹೆಚ್ಚಿಗೆ ನನ್ನ ಮುಳುಗ್ಲಿಕ್ಕೆ ಆಗುವುದಿಲ್ಲ, ಉಸಿರಾಡ್ಲಿಕ್ಕೆ ಆಗುವುದಿಲ್ಲ, ನಾನು ಚೋಕ್ ಆಗಿಬಿಟ್ಟಿದ್ದೀನಿ, ನನ್ನ ಉದ್ಧಾರ ಮಾಡೋದು ಕೇಳ್ಬೋದು. ಓಂ ತತ್ಸತ್ ನಾರಾಯಣ ನಾರಾಯಣ. ಓಂ ನಮಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮಿದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ.